ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿ ಸಂಸ್ಥೆಯ ಪರವಾಗಿ ಕಾರ್ಯಕ್ರಮದ ಆಯೋಜಕರಾದ ಶ್ರೀಮತಿ ವೇದಾವತಿ ಸೀತಾರಾಮ ಹೆಗಡೆಯವರು ಸರ್ವರನ್ನು ಸ್ವಾಗತಿಸಿದರು. ಇವತ್ತಿನ ಈ ಕಾಳು ಮೆಣಸಿನ ಹಬ್ಬ ಹಾಗೂ ಕಾಫಿ ಸಂಭ್ರಮದ ಈ ವೇದಿಕೆಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ನಮ್ಮ ಎಲ್ಲಾ ಕೃಷಿಕ ಬಂಧುಗಳಿಗೂ ತುಂಬಾ ಖುಷಿಯ ಹಬ್ಬ ಈ ಸಂಭ್ರಮ. ಬಹುಶಃ ಎಲ್ಲರಿಗೂ ಏನೋ ಒಂದು ಕುತೂಹಲ, ಏನೋ ನಾನು ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಹಂಬಲ. ಹಾಗಾಗಿ ಇವತ್ತು ನಾವೆಲ್ಲ ಸೇರಿದ್ದೇವೆ ನಮ್ಮ ಈ ಹಬ್ಬದ ವೇದಿಕೆಗೆ. ಎಲ್ಲ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳೆಲ್ಲ ಇಲ್ಲಿ ಆಗಮಿಸಿದ್ದಾರೆ. ಅವರನ್ನೆಲ್ಲ ಸಭೆಯಲ್ಲಿ ಗೌರವದಿಂದ ಅಭಿಮಾನದಿಂದ ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ. ಇಷ್ಟೊಂದು ಸಂಖ್ಯೆಯಲ್ಲಿ ಎಲ್ಲರೂ ತುಂಬಾ ಉತ್ಸಾಹದಿಂದ ಖುಷಿಯಿಂದ ಸೇರಿದಿರಿ. ನಮ್ಮ ಮೆಣಸಿನ ಹಬ್ಬ ಹಾಗೂ ಕಾಫಿ ಸಂಭ್ರಮಕ್ಕೆ ಎಲ್ಲರೂ ದೂರ ದೂರದಿಂದ ಊರಿಂದ ಬಂದಿದ್ದೀರಿ. ತುಂಬಾ ಖುಷಿಯಿಂದ ನಿನ್ನೆನೆ ಕೂಡ ಸಿರ್ಸಿಗೆ ಬಂದು ತಮ್ಮ ವಾಸ್ತವ್ಯ ಮಾಡಿದ್ದೀರಿ. ಬಹುಶಃ ನಮ್ಮ ರಾಜ್ಯದ ತುಂಬಾ ಜಿಲ್ಲೆಗಳಿಂದ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಮನೆಯ ಪರವಾಗಿ ಹಾಗೂ ಕದಂಬ ಮಾರ್ಕೆಟಿಂಗ್ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ಶ್ರಮಿಸಿದ್ದಾರೆ. ಕದಂಬ ಬಳಗ ಹೌದು ಹಾಗೂ ಸಾಕಷ್ಟು ಮಹನೀಯರು ತೋಟಗಾರಿಕಾ ಕಾಲೇಜಲ್ಲಿ ಎಲ್ಲರೂ ಶ್ರಮಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಪ್ರಾಸ್ತಾವಿಕವಾಗಿ ಮಾತನಾಡಿದ ವಿಶ್ವೇಶ್ವರ ಭಟ್ ಕೋಟೆಮನೆಯವರು ಕಾಳುಮೆಣಸಿನ ಹಬ್ಬ ಕಾಫಿ ಸಂಭ್ರಮದ ಉದ್ದೇಶವನ್ನು ಕುರಿತು ಪ್ರಸ್ತಾಪಿಸಿದರು. ಬೇರೆ ಬೇರೆ ಯುವ ಕೃಷಿಕರ ತೋಟಗಳಿಗೆ ವೀಕ್ಷಣೆ ಮಾಡುತ್ತ ಸಂದರ್ಭದಲ್ಲಿ ಸುಧೀರ್ ಬಲ್ಸೆವರ ತೋಟಕ್ಕೆ ಹೋದಾಗ ಒಂದು ಮಾರ್ಮಿಕವಾದ ವಿಚಾರವನ್ನು ಹೇಳಿದ್ರು ಅವರು. ನನ್ನ ತೋಟದಲ್ಲಿ ಅನೇಕ ಜನ ತರಬೇತಿಯನ್ನು ಬಂದಿದ್ದಾರೆ, ಅನೇಕ ಜನ ಪಡ್ಕೊಂಡಿದ್ದಾರೆ. ಅವ್ರಲ್ಲಿ ಎಷ್ಟು ಜನ ತೋಟ ಮಾಡಿದ್ದಾರೆ, ಕೃಷಿ ಕಾಳುಮೆಣಸು ಬೆಳೆದಾರ ಗೊತ್ತಿಲ್ಲ. ಆದರೆ ರಸ್ತೆಯಲ್ಲಿ ನಿಂತು ಹೋಗಿದ್ದಾರೆ ಅನೇಕ ಜನ. ಅವರು ಅನೇಕ ಜನ ಕಾಳುಮೆಣಸಿನ ಸಾಧನೆ ಮಾಡಿದಂಥವ್ರು ಇದ್ದಾರೆ ಹೇಳಿದ ವಿಚಾರವನ್ನು ಹೇಳಿದ್ರು. ಮಾತನಾಡಿದರೆ ಅನುಸರಿಸ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಮಾಡಿ ತೋರಿಸಿದರೆ ಅನುಸರಿಸುವಂಥವ್ರು ಇದ್ದಾರೆ ಹೇಳುವಂಥ ವಿಚಾರವನ್ನು ಹೇಳಿದ್ರು. ಅದು ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಸಾಧನೆ ಮಾಡಿ ತೋರಿಸಿದಂತ ನೀರ್ನಳ್ಳಿ ಸೀತಾರಾಮಯ್ಯವರ ತೋಟದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇರುವಂತಹದ್ದು. ಎಲೆ ಚುಕ್ಕೆ ರೋಗ ಬಹಳ ಕಾಡ್ತಾ ಇರುವಂತಹದ್ದು ವಿಷಯ, ಪ್ರಾಣಿಗಳ ಹಾವಳಿ. ಇದರ ನಡುವೆ ಅನೇಕ ಆಶಾದಾಯಕ ವಿಷಯಗಳು ಸಹಿತ ನಮ್ಮ ಮಧ್ಯೆ ಇದೆ. ನಾನು ಅನೇಕ ಕಡೆ ಹೋದಾಗ ನೋಡಿರುವಂತಹದ್ದು ಯುವಕರು ಆ ಕೃಷಿಯತ್ತ ಒಲುತ್ತಾ ಇರುವಂತಹದ್ದು ನೋಡ್ತಾ ಇದ್ದೇವೆ. ನಾವು ನೆಲೆಪಾಲಿಗೆ ಹೋದ್ರೆ ಗುಡ್ಡವನ್ನೇ ಕಡಿದು 15 ಎಕರೆ ತೋಟ ಮಾಡಿದಂತ ಅಕ್ಷಯ ಗಾಂವ್ಕರ್ ಅವರಿದ್ದಾರೆ. ಮತ್ತು ನೀರನ್ನು ನಿರ್ವಹಣೆ ಯಾವ ರೀತಿ ಮಾಡಬೇಕು, ಅಡಿಕೆ ತೋಟದಲ್ಲಿ ಬಗ್ಗೆ ಸಮರ್ಥವಾದಂತ ಇದನ್ನು ಮಾಡಿದ ಸಮತ ಹೆಗಡೆ ಅವರು ಮಾಡಿದ್ದಾರೆ. ಗಣಪತಿ ಹೆಗಡೆ ಸಾವಯವದಲ್ಲೇ ಕಾಳುಮೆಣಸನ್ನು ಬೆಳೀತಾ ಇರುವಂತ ಗಣಪತಿ ಹೆಗಡೆ ಬದಾಕಲಿದ್ದಾರೆ. ಕಾಳುಮೆಣಸು ಮತ್ತು ಕಾಫಿ ಇಲ್ಲದೇನೆ ಅಡಿಕೆ ತೋಟ ಸಂಪೂರ್ಣ ಆಗೋದಿಲ್ಲ ಅಂತ ಒಂದು ಗೌರವ ಪರಿಸೆಯವರಿದ್ದಾರೆ. ಹೊಸ ಹಣ್ಣನ್ನು ಸಹಿತ ಲಾಭದಾಯಕ ಬೆಳಿಬಹುದು ಅಂತ ಹೇಳಿ ಹೊಸಳ್ಳಿ ಸುಜಯ್ ಭಟ್ ದಂಪತಿಗಳಿದ್ದಾರೆ. ಮೊಬೈಲ್ ಅಲ್ಲೇ 15 ಎಕರೆ ನೀರನ್ನ ನೀರಾವರಿಯನ್ನು ಮೊಬೈಲ್ ಅಲ್ಲೇ ಮಾಡ್ತಾ ಇರುವಂತಹದ್ದು ನಿಶಾಂತ್ ಹೆಗಡೆ ಹಲೇರಿ ಕೊಪ್ಪದವರಿದ್ದಾರೆ. ಮನೆಯನ್ನ ಕಾಳುಮೆಣಸಿನಲ್ಲೇ ಕಟ್ಟದು ಹೇಳುವಂತಹ ಗುರುಪಾದ ಹೆಗಡೆ ಕೊಪ್ಪದವರಿದ್ದಾರೆ. ಇವರೆಲ್ಲರೂ ಸಹಿತ ಮುಂದಿನ ನಮಗೆ ಆಶಾದಾಯಕವಂತ ಅನೇಕ ಜನ ನಾವು ಈಗಾಗಲೇ ಅನೇಕ ಯುವಕರಿದ್ದಾರೆ. ಕಾಳುಮೆಣಸು ಅಡಿಕೆ ಬಿಟ್ಟು ಉಳಿದ ಯಾವ್ದು ಬೆಳೆ ಬೆಳಲಿಕ್ಕೆ ಸಾಧ್ಯತೆ ಇದೆ, ಯಾಕೆಂದ್ರೆ ಪರ್ಯಾಯವಾದಂತ ಬೆಳೆ ಅಡಿಕೆ ಇದಲ್ಲ. ಆದ್ರೆ ಅಡಿಕೆಯ ಜೊತೆಯಲ್ಲಿ ಲಾಭದಾಯಕ ಆಗುವಂತ ಬೆಳೆಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಉಪ ಬೆಳೆಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ನಾವು ಮಾಡ್ತಾ ಇರುವಂತಹದ್ದು. ಇವತ್ತು ನಾವು 28 ಉತ್ಪನ್ನಗಳಿಗೆ ನಾವು ಮಾರ್ಕೆಟಿಂಗ್ ಕೊಟ್ಟಿದ್ದೇವೆ. ನಾವು ಕಳೆದ ವರ್ಷ 6,000 ಕ್ವಿಂಟಲ್ ಕಾಳುಮೆಣಸನ್ನು ನಾವು ನೇರವಾಗಿ ಕರೆದ ಮೂಲಕ ಖರೀದಿ ಮಾಡಿರುವಂತಹದ್ದು. ಕಾಫಿ ಟೆಂಡರ್ ವ್ಯವಸ್ಥೆ ಕಳೆದ ವರ್ಷ ಸುಮಾರು 800 ಕ್ವಿಂಟಲ್ ಈ ಭಾಗದಲ್ಲಿ ಕಾಫಿ ನಾವು ಟೆಂಡರ್ ವ್ಯವಸ್ಥೆ ಆಗಿದೆ. ಬಹುಶಃ ಈ ವರ್ಷ ನಮ್ಮ ಪ್ರಕಾರ 1,500 ಕ್ವಿಂಟಲ್ ಕಾಫಿ ಬರಬಹುದು ಹೇಳುವಂತಹದ್ದು ನಾವು ನೋಡ್ತಾ ಇರುವಂತಹದ್ದು. ನೀವೇನು ಬೆಳೀರಿ ನಾವಿದ್ದೇವೆ ಹೇಳುವಂತಹ ವಿಚಾರವನ್ನ ಕದಂಬದ ಸಪೋರ್ಟಿಂಗ್ ಅಧ್ಯಕ್ಷರು ನಮಗೆ ಹೇಳಲಿಕ್ಕಿದ್ದಾರೆ. ನೀವೇನು ಯೋಚನೆ ಮಾಡಿ ಬೆಳೀರಿ ಹೇಳುವಂತಹ ಒಂದು ಧೈರ್ಯವನ್ನು ತುಂಬಿದಂತಹ ಕದಂಬ ಸಂಸ್ಥೆ ಇವತ್ತು ಕೆಲಸ ಮಾಡ್ತಾ ಇದೆ. ಈಗಾಗಲೇ ಸುಮಾರು 75ಕ್ಕಿಂತ ಹೆಚ್ಚು ತಳಿಗಳ ಪ್ರದರ್ಶನ ಇಲ್ಲಿ ಆಗಿದೆ. ಈಗ ಕಾಫಿ ಇವತ್ತು ಸುಮಾರು ಹೆಚ್ಚು ಕಡಿಮೆ ನಮ್ಮ ಭಾಗದಲ್ಲಿ ಸುಮಾರು 2,500 ಎಕರೆ ಪ್ರದೇಶದಲ್ಲಿ ಕಾಫಿ ಬೆಳೆ ಇವತ್ತು ಪ್ರಾರಂಭ ಆಗಿರುವಂತಹದ್ದು. ಹಬ್ಬ ಅಂತ ರಕ್ಷಣ ಸಂಭ್ರಮ. ಈ ಸಾಧಕರ ಮಾರ್ಗದರ್ಶನ ದೊರೆತು ಈ ಸಂಭ್ರಮದ ವಾತಾವರಣದಲ್ಲಿ ಆಸಕ್ತ ಯುವಕರು ನಾವೆಲ್ಲ ಪ್ರೇರಣೆ ಪಡೆದು ಮುಂದಿನ ದಿನದಲ್ಲಿ ಕಾಳುಮೆಣಸು ಕಾಫಿಯನ್ನ ನಮ್ಮ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಶಕ್ತಿಯನ್ನಾಗಿ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಹಿತ ಮತ್ತೊಮ್ಮೆ ಪ್ರೇರಣೆ ಆಗಲಿ ಈ ಕಾರ್ಯಕ್ರಮ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಇದೇ ಸಂದರ್ಭದಲ್ಲಿ ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿ ನಿಯಮಿತ ಶಿರಸಿ ಇವರು ಹೊರತಂದಿರುವ ಕೃಷಿ ಕ್ಯಾಲೆಂಡರ್ 2026 ಅನಾವರಣಗೊಳಿಸಲಾಯಿತು. ಯುವ ಕಾಳುಮೆಣಸು ಕೃಷಿ ಸಾಧಕರಿಗೆ ಶಾಲು ಹೊದಿಸಿ ಫಲ ತಾಂಬೂಲದೊಂದಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ರಾಮಕೃಷ್ಣ ರಾಮಚಂದ್ರ ಬಾರೆ, ಅಶೋಕ್ ಹೆಗಡೆ, ಸುಬ್ರಾಯ ಹೆಗಡೆ ಕುಮ್ಮನಮನೆ, ಉಮೇಶ್ ಭಟ್ ಸಿದ್ದಾಪುರ, ಗುರುಪಾದ ಹೆಗಡೆ ಕೊಪ್ಪ ಹಾಗೂ ಡಾಕ್ಟರ್ ದಿವ್ಯ ಪ್ರಸನ್ನ ಹೆಗಡೆ ದಂಪತಿಗಳು ಗೌರವ ಪ್ರಶಸ್ತಿಗೆ ಭಾಜನರಾದರು. ಕರಿಮೆಣಸಿನ ರಾಣಿ ಚೆನ್ನಭೈರಾದೇವಿ ಅವರ ಕುರಿತು ಶ್ರೀಮತಿ ಸುಗಂಧಿ ಶಾಸ್ತ್ರಿ ಅವರು ಸಾಂದರ್ಭಿಕವಾಗಿ ಮಾತನಾಡಿದರು. ನಮ್ಮದೇ ಜಿಲ್ಲೆಯ ಒಂದು ರಾಣಿಯ ಹೆಸರಿನಲ್ಲಿ ಯುವ ಕೃಷಿಕರಿಗೆ ಪುರಸ್ಕಾರವನ್ನ ಮಾಡುತ್ತಿರುವಂತಹದ್ದು ಹೆಮ್ಮೆಯ ವಿಷಯವೇ ಆಗಿದೆ. ಇದು ಹಲವಾರು ಯುವಕರಿಗೆ ಒಂದು ಮಾದರಿಯೂ ಕೂಡ ಆಗ್ತಾ ಇದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಎನ್ನುವುದು ಹಲವಾರು ವೈವಿಧ್ಯತೆಗಳನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಂತಹ ಶ್ರೀಮಂತವಾದಂತಹ ಜಿಲ್ಲೆ. ಈ ಶ್ರೀಮಂತವಾದಂತಹ ಜಿಲ್ಲೆ ಕೇವಲ ಸಂಪತ್ತಿನಲ್ಲಿ ಸಾಂಸ್ಕೃತಿಕವಾಗಿ ಅಷ್ಟೇ ಅಲ್ಲದೆ ಹಲವಾರು ವೀರ ಮಹಿಳೆಯರು ಹಾಗೂ ವೀರ ಪುರುಷರ ಜನ್ಮಭೂಮಿಯೂ ಆಗಿದೆ. ಅಂತಹ ಒಂದು ಸಂಪದ್ಭರಿತವಾದ ಜಿಲ್ಲೆಯನ್ನ ಪರಕೀಯರ ದಾಳಿಯಿಂದ ರಕ್ಷಿಸಿಕೊಳ್ಳಗೋಸ್ಕರ ಹಲವಾರು ರಾಜಮನೆತನಗಳು ಹೋರಾಡಿವೆ. ಅದರಲ್ಲಿ ಮುಖ್ಯವಾಗಿ ಅದಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದು ನಮ್ಮ ರಾಣಿ ಚೆನ್ನಭೈರಾದೇವಿ. ಈಕೆ ಸುದೀರ್ಘವಾಗಿ 54 ವರ್ಷಗಳ ಕಾಲ 16ನೇ ಶತಮಾನದಲ್ಲಿ ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡಿನ ಬಹುತೇಕ ಭಾಗಗಳಲ್ಲಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿಕೊಂಡು ಪರಕೀಯರಿಂದ ಏನು ದಾಳಿಗಳಾಗ್ತಿತ್ತು, ನಮ್ಮಲ್ಲಿನ ಸಂಪತ್ತನ್ನ ಏನು ದೋಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇತ್ತು, ಅಂತಹವರನ್ನ ತನ್ನ ಶೌರ್ಯದಿಂದ, ಜಾಣ್ಮೆಯಿಂದ, ಶಕ್ತಿಯುಕ್ತಿಯಿಂದ ಅವನ್ನ ಹೊಡೆದೋಡಿಸುವಂತಹ ಕಾರ್ಯದಲ್ಲಿ ಆಕೆಯ ಕೊಡುಗೆ ತುಂಬಾ ಇದೆ. ಅದೆಲ್ಲ ನಮಗೆ ಇಂದಿನ ದಿನದಲ್ಲಿ ಅದು ಪ್ರಾತಸ್ಮರಣೀಯ. ಈಕೆ ಸಾಳುವ ವಂಶದ ಒಂದು ರಾಣಿ. 1552 1606 ಸುದೀರ್ಘವಾಗಿ 54 ವರ್ಷಗಳ ಕಾಲ ನಮ್ಮದೇ ಜಿಲ್ಲೆಯನ್ನ ಆಳಿಕೊಂಡು ಹಾಗೆ ಇಲ್ಲಿನ ಸಂಪತ್ತನ್ನ ಹೇಗೆ ಉಪಯೋಗಿಸಿಕೊಳ್ಬೇಕು ಅಂತ ಒಂದು ಮಾದರಿಯಾಗಿ ತೋರಿಸಿಕೊಟ್ಟಂತಹ ರಾಣಿ. ನಮ್ಮ ಇತಿಹಾಸದಲ್ಲೇ ಏಕೈಕ ರಾಣಿ, ಇಷ್ಟೊಂದು ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂತಹ ರಾಣಿ ಅಂತಾನೆ ಹೇಳಬಹುದು. ಕರಾವಳಿ ಭಾಗದ ಆಗದಂತಹ ಗೇರುಸೊಪ್ಪೆ ನಗರೆ ಹಾಗೆ ಹಾಡುವಳ್ಳಿ ಭಾಗಗಳಲ್ಲಿ ಈಕೆ ತನ್ನ ಸಾಮ್ರಾಜ್ಯನ ವಿಸ್ತರಿಸಿಕೊಂಡು ಅದೊಂದು ಪ್ರಮುಖ ವಾಣಿಜ್ಯ ಕೇಂದ್ರವನ್ನಾಗಿ ಮಾಡಿತ್ತು. ಪೋರ್ಚುಗೀಸರು, ಬಿಜಾಪುರದ ಸುಲ್ತಾನರು ಹಾಗೆ ಪಕ್ಕದ ಸಾಮ್ರಾಜ್ಯದಂತಹ ಕೆಳದಿ ಅರಸರಿಂದನೂ ಕೂಡ ತನ್ನ ಸಾಮ್ರಾಜ್ಯವನ್ನ ರಕ್ಷಿಸಿಕೊಳ್ತಾ ಇದ್ಲು. ಇಷ್ಟೇ ಅಲ್ಲದೆ ಅದು ಜಾಣ್ಮೆಯಿಂದ ರಕ್ಷಿಸಿಕೊಂಡ್ರು ಸಹಿತ ಅದಕ್ಕೆ ಆ ಭಾಗದ ಒಂದು ನಾಡವರಾಗಿರಬಹುದು, ಖಾರ್ವಿ ಜನಾಂಗ ಆಗಿರಬಹುದು, ಆಕೆಯನ್ನ ಅವ್ವರಸಿ ಅಂತ ಪೂಜೆ ಮಾಡುತ್ತಿದ್ರು. ಅದಕ್ಕೆ ಒಂದು ಸಾಂಕೇತಿಕವಾಗಿ ಇವಾಗಲೂ ನಾವು ನೋಡಬಹುದು, ಆಕೆಯ ಒಂದು ದೇವಸ್ಥಾನ ಕೂಡ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಮಾಡ್ತಿದ್ದಾರೆ. ಅಷ್ಟು ಒಂದು ಜನಮಾನಸದಲ್ಲಿ ಆಕೆ ಚಿರಸ್ಥಾಯಿಯಾಗಿ ಇದ್ಲು. ಕೇವಲ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಕೋಬೇಕು, ಹಾಗೆ ಏನು ಪರಕೀಯರ ದಾಳಿ ಆಗ್ಬೇಕು ಅದನ್ನ ರಕ್ಷಿಸಿಕೊಳ್ಬೇಕು ಅಷ್ಟೇ ಅವಳು ಉದ್ದೇಶ ಆಗಿರದೆ, ನಮ್ಮಲ್ಲಿನ ಏನು ಸಂಪತ್ತು ಇದೆ, ನಾವು ಏನನ್ನ ಬೆಳೀತಾ ಇದ್ದೀವಿ, ಅದನ್ನ ನಾವು ಹೇಗೆ ಅದನ್ನ ಅದರಿಂದ ಉಪಯೋಗವನ್ನ ಪಡೆದುಕೊಳ್ಬೇಕು ಅಂತ ಯೋಚನೆ ಮಾಡಿಕೊಂಡು ಆಗ ನಮ್ಮ ಜಿಲ್ಲೆಯಲ್ಲಿ ಅತಿಯಾಗಿ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹೇರಳವಾಗಿ ಕಾಳುಮೆಣಸನ್ನ ಬೆಳೀತಾ ಇದ್ರು. ಆ ಕಾಳುಮೆಣಸಿಗೆ ಒಂದು ಮೌಲ್ಯವನ್ನ ಕೊಟ್ಟು ಇದು ಕೇವಲ ನಮ್ಮ ಒಂದು ದಿನಬಳಕೆಯ ವಸ್ತುಗಳಾಗದೆ ಅದನ್ನು ನಾವು ಹೇಗೆ ವಾಣಿಜ್ಯೀಕರಿಸಬಹುದು, ಅದರಿಂದ ನಾವು ಹೇಗೆ ಲಾಭವನ್ನ ಪಡಿಬಹುದು, ಅದು ಒಂದು ಮುಖ್ಯ ಬೆಳೆಯಾಗಿ ನಾವು ಹೇಗೆ ಮಾಡ್ಕೋಬಹುದು ಅಂತ ಅವಕ್ಕೆ ತೋರಿಸ್ಕೊಟ್ಲು. ಅದನ್ನ ಬೇರೆ ಬೇರೆ ಸಾಮ್ರಾಜ್ಯಗಳಿಗೆ ಅದನ್ನ ರಫ್ತಾಗಿ ಮಾಡ್ತಿದ್ಲು. ನಮ್ಮ ದೇಶದಲ್ಲಷ್ಟೇ ಅಲ್ಲದೆ ಯುರೋಪ್ನಂತಹ ಹೊರಗಡೆ ದೇಶಗಳಿಗೂ ಕೂಡ ಕಾಳುಮೆಣಸಿನ ರಫ್ತಿಗಾಗಿ ಆಕೆ ಶ್ರಮ ಪಟ್ಲು. ಅದರಲ್ಲಿ ಆಕೆ ಯಶಸ್ವಿಯಾದ್ಲು. ಅದಕ್ಕೆ ಆಕೆಯನ್ನ ಕಾಳುಮೆಣಸಿನ ರಾಣಿ ಅಂತ ಕರೀತಾರೆ. ಕಾಳು ಮೆಣಸಿಗೆ ಇಷ್ಟೊಂದು ಒಂದು ಪ್ರಾಮುಖ್ಯತೆ ಇವಾಗ ನಾವು ಕೊಡ್ತಾ ಇದ್ದೇವೆ, ಅದೊಂದು ಮುಖ್ಯ ವಾಣಿಜ್ಯ ಬೆಳೆಯಾಗಿ, ಕೇವಲ ಒಂದು ಆಹಾರ ಬೆಳೆಯೋ ಅಂತ ಅನ್ಸ್ಕೊಳ್ಳದೆ ವಾಣಿಜ್ಯ ಬೆಳೆಯಾಗಿ ಏನು ನಾವು ಈಗ ಬೆಳೀತಾ ಇದ್ದೇವೋ ಅದಕ್ಕೆಲ್ಲ ಆಕೆ ಮೂಲವಾಗಿ ಒಂದು ಬೇರು ಅಂತ ಹೇಳಬಹುದು. ಬದುಕಿದ್ದಷ್ಟು ವರ್ಷ ತನ್ನ ಸಾಮ್ರಾಜ್ಯದ ವಿಸ್ತರಣೆ ಹಾಗೂ ರಕ್ಷಣೆ ಅದರ ಜೊತೆಯಲ್ಲಿ ಒಂದು ಕೃಷಿಗೆ ಎಷ್ಟು ಮಹತ್ವ ಕೊಟ್ಟಿದ್ಲು ಅದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ಆಕೆಯನ್ನ ಒಂದು ಮಾದರಿಯಾಗಿ ತೆಗೆದುಕೊಂಡು ಇಂದು ತುಂಬಾ ಆಧುನಿಕವಾಗಿದಂತಹ ತಂತ್ರಜ್ಞಾನಗಳಿವೆ ಮತ್ತೆ ಅವಕಾಶಗಳು ಹಲವಾರು ಇದೆ. ಇರುವಂತಹ ನಮ್ಮ ಜಮೀನಿನಲ್ಲೇ ಸಣ್ಣ ಜಮೀನಾಗಲಿ ದೊಡ್ಡ ಜಮೀನಾಗಲಿ ಅದನ್ನ ಸಮರ್ಪಕವಾಗಿ ಬಳಸಿಕೊಂಡು ನಾವೆಲ್ಲ ಆ ರಾಣಿಯ ಒಂದು ಹಾಕಿಕೊಟ್ಟಂತಹ ಬೇರಿಗೆ ಪೋಷಣೆಯನ್ನ ಮಾಡ್ತಾ ನಾವೆಲ್ಲ ಅದರ ಅಡಿಯಲ್ಲಿ ಆ ಹೆಮ್ಮರದಲ್ಲಿ ನಾವೆಲ್ಲರೂ ಒಂದೊಂದು ರೆಂಬೆಗಳಾಗೋಣ. ಇದೇ ಸಂದರ್ಭದಲ್ಲಿ ಲೇಖಕ ಅಚ್ಚನಹಳ್ಳಿ ಸುಚೇತನ ಅವರು ಬರೆದಿರುವ ಕಾಳುಮೆಣಸಿನ ಕರ್ಮಯೋಗಿ ಡಾಕ್ಟರ್ ಎಂಎನ್ ವೇಣುಗೋಪಾಲ್ ಅವರ ಕುರಿತ ಪುಸ್ತಕದ 3ನೇ ಆವೃತ್ತಿಯು ಅನಾವರಣಗೊಂಡಿತು. ದೀಪ ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಾಫಿ ಮಂಡಳಿಯ ಅಧ್ಯಕ್ಷ ಎಂ ಜೆ ದಿನೇಶ್ ಅವರು ಮಾತನಾಡುತ್ತಾ 2047ಕ್ಕೆ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ನಾವು ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಭಾರತ ದೇಶವು ವಿಕಸಿತ ಭಾರತವನ್ನಾಗಿ ಮಾಡುವ ಗುರಿಯನ್ನು ಇಟ್ಟುಕೊಂಡಿದ್ದೇವೆ. ಆ ವೇಳೆಗೆ 7 ಲಕ್ಷ ಟನ್ ಕಾಫಿ ಉತ್ಪಾದನೆಯ ಗುರಿಯನ್ನು ಸಾಧಿಸಬೇಕಾಗಿದೆ. ಇದಕ್ಕಾಗಿ ನಾವು ಶ್ರಮಿಸಬೇಕಾದಂತಹ ಅಗತ್ಯ ಇದೆ. ಕಾರ್ಮಿಕರ ಸಮಸ್ಯೆ, ಯಾಂತ್ರೀಕರಣದ ಸಾಧ್ಯತೆ, ಖರ್ಚು ಮಿತಗೊಳಿಸಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಜೊತೆಗೆ ಪರಿಸರಕ್ಕೂ ಹಾನಿಯಾಗದಂತೆ ಎಚ್ಚರ ವಹಿಸಬೇಕಾಗಿದೆ. ಕಾಫಿಯಲ್ಲಿ ಗುಣಮಟ್ಟ ಕಾಪಾಡುವುದರೊಂದಿಗೆ ಮೌಲ್ಯವರ್ಧನೆಗೂ ವಿಪುಲ ಅವಕಾಶವಿದೆ. ಅಂಗಾಂಶ ಕೃಷಿ ಅಥವಾ ಟಿಶ್ಯೂ ಕಲ್ಚರ್ನಿಂದ ಅಭಿವೃದ್ಧಿಪಡಿಸಿರುವಂತಹ ಕಾಫಿ ಗಿಡಗಳು ಸದ್ಯದಲ್ಲೇ ರೈತರಿಗೆ ಲಭ್ಯವಾಗಲಿದೆ. ಮಲೆನಾಡು ಭಾಗದಲ್ಲಿ ಅಡಿಕೆಯೊಂದಿಗೆ ಮಿಶ್ರ ಬೆಳೆಯಾಗಿ ಕಾಫಿಯನ್ನು ಯಶಸ್ವಿಯಾಗಿ ಬೆಳೆಯುವ ಸಾಧ್ಯತೆಗಳಿವೆ ಎಂದು ವಿವರಿಸಿದರು. ನಿಮ್ ಶಿರ್ಸಿ ನೋಡಿದ ತಕ್ಷಣ ನಮ್ಗೇನಂದ್ರೆ ಒಂದು ವಿಭಿನ್ನವಾದ ಜನಗಳು, ವಿಶೇಷವಾದ ಜನಗಳು, ವಿನಮ್ರತೆ ಇದೆ ಮತ್ತೆ ವಿನೂತನ ಇದೆ ನಿಮ್ಮ ಹತ್ರ ಎಲ್ಲ. ಅದೆಲ್ಲ ಇದ್ದಾಗ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಆತ್ಮವಿಶ್ವಾಸ ಅಂತೂ ಖಂಡಿತ ಇದೆ ನಿಮ್ಗೆ. ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ನೀವು ತುಂಬಾ ಮುಂದೆ ಇದ್ದೀರಿ, ನೀವು ಅದನ್ನ ಉಪಯೋಗಿಸ್ಕೊಳ್ಬಹುದು. ಇವಾಗ ರಾಣಿ ಚೆನ್ನಭೈರಾದೇವಿಯವರ ಕಥೆಯನ್ನು ಹೇಳಿದಾಗ ನನಗನ್ಸ್ತು ಇದು ಒಂದು ಹಿಸ್ಟ್ರಿ ಕಾಫಿಯನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡೋದು. ಇವತ್ತು ಕತೆ ಮಾರ್ಕೆಟ್ ಹೇಳೋದು, ಮಾರ್ಕೆಟ್ಗೆ ನೀವು ಕತೆಗಳನ್ನ ಹೇಳಿದ್ರೆ ಅದಕ್ಕೆ ಬಯ್ಯರ್ಸ್ ಇದಾರೆ. ಅದಕ್ಕೆ ನಾನೇ ಎಕ್ಸಾಂಪಲ್, ನಾನು ಎಷ್ಟಕ್ಕೆ ಮಾರ್ತೀನಿ ಕಾಫಿನ ಅಂತ. ಅದೇ ರೀತಿ ಭಾರತದಲ್ಲಿ 10 ರಾಜ್ಯಗಳಲ್ಲಿ ಕಾಫಿಯನ್ನ ಬೆಳೀತಾ ಇದಾರೆ. ನಾನು ನಾಗಾಲ್ಯಾಂಡ್ಗೆ ಹೋಗಿದ್ದೆ, ಇಟಿ ಕಾಫಿ ಅಂತ 1 ಕೆಜಿ ಕಾಫಿಯನ್ನ 10,000 ರೂಪಾಯಿಗೆ ಮಾರ್ತಾರೆ ಪೌಡರ್ನ. ಇದು ಇವತ್ತಿನ ಕಾಫಿಯ ಮಾರುಕಟ್ಟೆ ಇರೋದು. ಅದನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ಬೋದು ಅನ್ನೋದು ನಮ್ಮ ಇಂಟೆಲಿಜೆನ್ಸ್, ನಮ್ಮ ಬುದ್ಧಿವಂತಿಕೆಯಲ್ಲಿ ಇರುತ್ತೆ. ಇವತ್ ಏನ್ ಬೇಕಾಗಿದೆ ಅಂದ್ರೆ ನೀವು ಏನ್ ಬೇಕಾದ್ರೂ ಬೆಳಿಬಹುದು, ಅದನ್ನ ಮಾರುಕಟ್ಟೆಯನ್ನು ಹೇಗೆ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಅದರಲ್ಲಿ ನೀವು ಯಾವ್ದು ಕದಂಬದವರಿಗೆ ನಾನು ವಿಶೇಷವಾಗಿ ಕಾಫಿ ಮಂಡಳಿ ಅಧ್ಯಕ್ಷನಾಗಿ ನೀವು ಒಳ್ಳೆಯ ಕೆಲಸವನ್ನ ಮಾಡಿದಿರಿ, ನಿಮಗೆ ಅಭಿನಂದನೆಗಳು ಅಂತ ಹೇಳ್ತೀನಿ. ಕದಂಬ ಏನು ಮಾಡ್ತಾ ಇದೆ ಅಂದ್ರೆ ಈ ಪ್ಯಾರಲಲ್ ಅಂದ್ರೆ ಬೈ ಪ್ರಾಡಕ್ಟ್ಸ್ ಅನ್ನ ಮಾರ್ಕೆಟ್ ಮಾಡಬೇಕು ಅಂತ ಒಳ್ಳೆಯ ಬಹಳ ಅದ್ಭುತವಾದ ಒಂದು ಇದು ಕಾರ್ಯಕ್ರಮ. ಅದನ್ನ ಯಾಕಾಗಿ ಮಾಡ್ತಿದ್ದೀರಿ, ಈಗ ನೀವು ಕಾಫಿಯನ್ನ ಯಾಕೆ ತಗೊಳ್ಕೊಳ್ತಿದ್ದೀರಿ ಅಂದ್ರೆ ಒಂದು ಬೆಲೆ ಇದೆ ಅಂತ ತಗೊಂಡ್ರೆ ತಗೋಬೇಡಿ. ಹೇಗೆ ಅಂದ್ರೆ ಬೆಂಕಿಯಿಂದ ಬಾಣ್ಲಿಕ್ ಬಿದ್ದಂಗೆ. ಹೇಗೆ ಅಂದ್ರೆ ನೀವು ಅಡಿಕೆ ಸುಲಭವಾಗಿ ಬೆಳೀತಿದ್ರಿ, ಈ ಕಾಫಿಗ್ ನಮ್ಮೊಂದಿಗೆ ಕಷ್ಟಕ್ಕೆ ಬರ್ತಾ ಇದ್ದೀರಿ, ಬರ್ತೀವಿ ಅಂದ್ರೆ ಸಂತೋಷ. ಯಾಕೆ ಅಂದ್ರೆ ನಮ್ದು 300 ವರ್ಷದ ಇತಿಹಾಸವನ್ನ ಮೊನ್ನೆ ರಿಸರ್ಚ್, 350 ವರ್ಷದ ಇತಿಹಾಸ ಇದೆ ಕಾಫಿಗೆ. 7 ಬೀಜಗಳಿಂದ 2047ಕ್ಕೆ 7 ಲಕ್ಷ ಟನ್ ಅನ್ನ ಉತ್ಪಾದನೆ ಮಾಡಿ 2047 ಏನ್ ಹೇಳಿ, ಭಾರತಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. ಅವತ್ತು ಕಾಫಿ ಬೆಳೆಗಾರರು ಭಾರತದ ಸ್ವತಂತ್ರ ಉತ್ಸವಕ್ಕೆ ಕೊಡುಗೆಯಾಗಿ 7 ಲಕ್ಷ ಟನ್ ಅನ್ನ ಕಾಫಿಯನ್ನ ನಾವು ಬೆಳಿಬೇಕು ಅನ್ನೋ ನಿರ್ಧಾರ ಇಟ್ಕೊಂಡು ಆ ಘೋಷವಾಕ್ಯದಲ್ಲಿ ನಾವು ಕೆಲಸವನ್ನ ಪ್ರಾರಂಭ ಮಾಡಿದೀವಿ. 7 ಲಕ್ಷ ಟನ್ ಉತ್ಪಾದನೆ ಮಾಡಿದ್ರೆ 30-40 ಸಾವಿರ ಕೋಟಿ ವಿದೇಶಿ ವಿನಿಮಯ ಬರುತ್ತೆ. ಯಾವಾಗಲೂ ಕೆಲಸ ಮಾಡಬೇಕಾದ್ರೆ ನನ್ನ ದೇಶಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾವು ಮೊದಲು ನಾವು ಕಲಿಬೇಕಾಗುತ್ತೆ. ನನ್ನ ದೇಶಕ್ಕೆ 40,000 ಕೋಟಿ ಹಣವನ್ನ ತಂದ್ರೆ ವಿದೇಶಿ ವಿನಿಮಯ ಯಾವಾಗ್ಲೂ ಬಂದ್ರೆ ನಮ್ಮ ಆರ್ಥಿಕ ಪ್ರಗತಿ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಆ 7 ಬೀನ್ಸ್ ಟು 7 ಲ್ಯಾಕ್ ಟನ್ಸ್ ಅಂತ ನಾವು ಮೊನ್ನೆ 100 ವರ್ಷದ ನಮ್ಮ ಕಾಫಿ ರಿಸರ್ಚ್ ಸ್ಟೇಷನ್ ಇದೆ ಬಾಳೆಹೊನ್ನೂರಲ್ಲಿ 100 ವರ್ಷ ಸಂಭ್ರಮ ಆಯ್ತು ಮೊನ್ನೆ. ಆ ಘೋಷವಾಕ್ಯ ಇದೆಯಲ್ಲ, ಒಂದು ಸಣ್ಣ ಹಳ್ಳಿಯಿಂದ 7 ಬೀನ್ಸ್ ಟು 7 ಲ್ಯಾಕ್ ಟನ್ಸ್ ಅಂತ ಇವತ್ತು ದೆಹಲಿ ಮಟ್ಟಕ್ಕೆ ಹೋಗಿ ತಲುಪಿದೆ. ದೆಹಲಿಯಲ್ಲೂ ಸರ್ಕಾರಕ್ಕೂ ವಿಶ್ವಾಸ ಬಂದಿದೆ. ಅಂದ್ರೆ ಇವತ್ತಿನ ಕಾಫಿ ಮಂಡಳಿ ಯುವಕರಿಗೆ ಹೋಪ್ಸ್, ಕನಸನ್ನ ಕಟ್ಟುವ ಪ್ರಯತ್ನಗಳನ್ನಂತೂ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನ್ ಚಾಲೆಂಜ್ ಅಂತ ನಮಗೆ ಬಂದ್ರೆ, ಕಾಫಿಗೆ ವಿಶೇಷವಾಗಿ ಅಡಿಕೆಗೂ ಅದೇ ಅಪ್ಲೈ ಆಗುತ್ತೆ. ಒಂದು, ಕಾರ್ಮಿಕರ ಸಮಸ್ಯೆಗಳಂತೂ ಭವಿಷ್ಯದಲ್ಲಿ ಕಟ್ಟಿಟ್ಟ ಬುತ್ತಿ. ಹಾಗಿದ್ದಾಗ ನಾವು ನಮ್ಮೊಳಗೆ ಮೆಕನೈಸೇಷನ್ ಏನ್ ಮಾಡಬಹುದು, ಈ ರೀತಿಯಾದ ಹೊಸತನವನ್ನ ಯೋಚನೆಗಳನ್ನ ಮಾಡಿ, ಒಂದು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಇನ್ ಪ್ರೊಡಕ್ಟಿವಿಟಿ ಡಿಕ್ರೀಸ್ ಇನ್ ಕಾಸ್ಟ್ ಆಫ್ ಕಲ್ಟಿವೇಶನ್ ಮಾಡಿದಾಗ ಮಾತ್ರ ಯಾವುದೇ ಕೃಷಿ ಸಸ್ಟೈನಬಲ್ ಆಗುತ್ತೆ ಮತ್ತೆ ಸಕ್ಸಸ್ ಆಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಕೆಲಸವನ್ನ ಮಾಡಬೇಕಾಗುತ್ತೆ. ಮತ್ತೆ ಪರಿಸರ ಮತ್ತೆ ಪರಿಸರದ ಸಮತೋಲನ ಬಹಳ ಮುಖ್ಯ. ಪಶ್ಚಿಮ ಘಟ್ಟದಲ್ಲಿ ನಾವು ಎಲ್ಲ ಹುಟ್ಟಿದೀವಿ. ಆ ಪರಿಸರವನ್ನ ನಾವು ಪ್ರೀತಿಸಿ ಒಂದಷ್ಟು ನಾವು ಆ ಕೃಷಿಯನ್ನ ಮಾಡಿದ್ರೆ ಬಹುಶಃ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಒಳ್ಳೆಯ ಕೊಡುಗೆಯನ್ನು ನೀಡಿದಂಗಾಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಕೃಷಿಯನ್ನು ಮಾಡಬೇಕಾಗುತ್ತೆ. ಮತ್ತೆ ಎಲ್ಲಿ ಸಮಸ್ಯೆ ಇದೆ, ಸವಾಲುಗಳಿದೆ, ಅಲ್ಲಿ ಅವಕಾಶಗಳು ಜಾಸ್ತಿ. ಈಗ ನಾವು ತುಂಬಾ ಸತಿ ನೋಡ್ತೀವಿ, ಈ ಸ್ಟಾರ್ಟ್ಅಪ್ಗಳನ್ನೆಲ್ಲ ಪ್ರಾರಂಭ ಮಾಡ್ತಾರೆ ಹುಡುಗರು, ನಮ್ಮ ಯೂತ್ಸ್. ನಮ್ಮ ಕಾಫಿ ಬೋರ್ಡ್ ಅಲ್ಲಿ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಇದೆ ಬೆಂಗಳೂರಲ್ಲಿ. ಸುಮಾರು 70 ಸ್ಟಾರ್ಟ್ಅಪ್ಗಳಿಗೆ ನಾವು ಏನು ಅವರಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ, ಅವರಿಗೆ ಆಫೀಸ್ ಪ್ರೀಮಿಸಸ್ ಮಾಡಿ ಎಲ್ಲ ಅವಕಾಶಗಳನ್ನು ಕೊಡ್ತಿದೀವಿ. ಸ್ಟಾರ್ಟ್ಅಪ್ಗಳು ಏನ್ ಮಾಡ್ತಾರೆ ಅಂದ್ರೆ, ಸಮಸ್ಯೆಗಳನ್ನ ಸಾಲ್ವ್ ಮಾಡದೆ ಅವರ ಒಂದು ಪ್ರಾಡಕ್ಟ್ ಆಗಿ ಪರಿವರ್ತನೆ ಆಗುತ್ತೆ. ಇವತ್ತು ಆ ರೀತಿಯಾದ ಅನೇಕ ಅವಕಾಶಗಳಿದೆ. ಇದುವರೆಗೆ ನೀವು ತೆಂಗನ್ನ ಕಲ್ಪವೃಕ್ಷ ಅಂತ ತಿಳ್ಕೊಂಡಿದ್ರಿ, ಮುಂದಿನ ದಿವಸಗಳಲ್ಲಿ ಕಾಫಿ ಕಲ್ಪ ಗಿಡ ಆಗುತ್ತೆ. ಯಾಕೆ ಅಂದ್ರೆ, ಮೊನ್ನೆ ಒಬ್ಬ ಕಾಫಿಯ ಡಿಕಾಕ್ಷನ್ ವೇಸ್ಟ್ ಅಲ್ಲಿ ಬಯೋಫ್ಯೂಯಲ್ ಅನ್ನ ಮಾಡ್ತಾ ಇದ್ದಾನೆ. ನಾನು ಕೇಳಿದೆ, ಬಯೋಫ್ಯೂಯಲ್ ಅನ್ನ ಎಲ್ಲಿದೆ ರಾ ಮೆಟೀರಿಯಲ್, ಹೇಗೆ ಮಾಡ್ತೀಯಪ್ಪ ಅಂತ ಕೇಳಿದ್ರೆ ಅವ್ನು ಏನ್ ಹೇಳ್ತಾನೆ ಗೊತ್ತಾ? ಎಷ್ಟು ಸರಳವಾಗಿ ಆಲ್ರೆಡಿ ಮಾರ್ಕೆಟ್ಗೆ ಹೇಗೆ ಟಚ್ ಆಗಿದ್ದಾನೆ ಅಂದ್ರೆ, ಇನ್ಸ್ಟೆಂಟ್ ಕಾಫಿ ಯೂನಿಟ್ಸ್ ಇದೆ ಬೇರೆ ಬೇರೆ ಪ್ರದೇಶಗಳಲ್ಲಿ, ಅಲ್ಲಿ ಆ ಡಿಕಾಕ್ಷನ್ ವೇಸ್ಟ್ ಅನ್ನ ಸಾವಿರಾರು ಟನ್ಗಳು ಸಿಕ್ಕುತ್ತೆ. ಅದನ್ನ ಯೂಸ್ ಮಾಡಿ ನಾನು ಬಯೋಫ್ಯೂಯಲ್ ಮಾಡ್ತೀನಿ ಅಂತ ಹೇಳಿ ಬಯೋಫ್ಯೂಯಲ್ ಮಾಡಿರೋದನ್ನ ಮೊನ್ನೆ ಲೈವ್ ಡೆಮೋದನ್ನ ಇಟ್ಟಿದ್ರು. ಈ ರೀತಿ ನಾವು ಕಾಫಿ ಡಿಕಾಕ್ಷನ್ ಅಲ್ಲಿ ಕ್ಯಾಲ್ಕಟದ ಇಬ್ರು ಮಹಿಳೆಯರು ಫೇಶಿಯಲ್ ಮತ್ತೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಕಾಫಿಯಿಂದ. ಕಾಫಿಯ ಸಿಪ್ಪೆ ಇದೆಯಲ್ಲ, ಅದರಲ್ಲಿ ಕಸ್ಕರ ಕಾಫಿ ಅಂತ ಮಾಡ್ತಾ ಇದ್ದಾರೆ, ಕಸ್ಕರ ಡ್ರಿಂಕ್ ಅಂತ. ಅಂದ್ರೆ ಪ್ರತಿಯೊಂದರಲ್ಲೂ ನೀವು ಕಾಫಿಯಲ್ಲಿ ವ್ಯಾಲ್ಯೂ ಆಡ್ ಮಾಡಬಹುದು. ಆ ವ್ಯಾಲ್ಯೂ ಆಡ್ ಮಾಡಿದಷ್ಟು ನಿಮಗೆ ಬೆಲೆ ಸಿಕ್ಕದ್ರಲ್ಲಿ ಹೆಚ್ಚು ಅವಕಾಶಗಳಿರುತ್ತೆ. ಆ ದಿಕ್ಕಿನಲ್ಲಿ ಒಂದು ನ್ಯೂ ಜನರೇಷನ್ ಥಿಂಕಿಂಗ್ ಆಗಬೇಕು. ಮತ್ತೆ ಇವತ್ತಿನ ವ್ಯವಸ್ಥೆ ಹೆಂಗಿದೆ ಅಂದ್ರೆ, ಒಬ್ಬ ಒಂದು ಸಿಸ್ಟಮ್ನ ನಾವಿಲ್ಲಿಗೆ ಮಾಡಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ, ಅವರ ಸಂಬಳ ಮತ್ತೆ ಆಫೀಸು ಇವೆಲ್ಲವನ್ನ ಆಗುತ್ತೆ. ಆದ್ರೆ ಇವತ್ತು ಟೆಕ್ನಾಲಜಿ ಯಾವ ತರ ಮಾಡಿದೀವಿ ಅಂದ್ರೆ, EUDR ಅಂತ ಬರ್ತಾ ಇದೆ ನಿಮಗೆ, ಯುರೋಪಿಯನ್ ಯೂನಿಯನ್ ಡಿಫಾರೆಸ್ಟ್ರೇಷನ್ ರೆಗ್ಯುಲೇಷನ್ ಆಕ್ಟ್ ಅಂತ ಕಾಫಿಗೆ ಬರ್ತಾ ಇದೆ. ನಾನು ಚೇರ್ಮನ್ ಆಗಿದ್ದ ಮೊದಲ ದಿವಸನೇ ಆ ಸೆಮಿನಾರ್ ಅಟೆಂಡ್ ಮಾಡಿದ್ದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಪ್ಲಾಂಟೇಶನ್ ಮ್ಯಾನೇಜ್ಮೆಂಟ್ ಬೆಂಗಳೂರಲ್ಲಿ. ನನಗೆ ಹೋದಾಗ ಫಸ್ಟ್ ಏನಪ್ಪ ಇದು ಸಮಸ್ಯೆಗಳಿದೆಯಲ್ಲ, ಇನ್ನೊಂದು ಸಮಸ್ಯೆ ಬಂತಲ್ಲ ಕಾಫಿಗೆ ಅಂತ ಯೋಚನೆ ಮಾಡಿಕೊಂಡು ನಾನು ಅವತ್ತು ಸ್ವಲ್ಪ ಇನ್ನೂ ಅದ್ರಲ್ಲಿ ಪ್ರಿಪೇರ್ ಆಗಿರಲಿಲ್ಲ. ನೀವೆಲ್ಲ ಮಾತಾಡಿ ನಾನು ಕೊನೆಗೆ ಮಾತಾಡ್ತೀನಿ ಅಂದೆ. ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಬಂದು ಮಾತಾಡಿದ್ರು, EUDR ಬಂದ್ರೆ ಏನಾಗುತ್ತೆ ಅಂತ. ಅಂದ್ರೆ ಯುರೋಪಿಯನ್ 28 ದೇಶಗಳು ಒಕ್ಕೂಟ ಯಾವುದೇ ಕಾಫಿಯನ್ನ ಭಾರತದ ಅಂತಲ್ಲ, ಯಾವುದೇ ಕಾಫಿಯನ್ನ ಅವ್ರು ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂದ್ರೆ 2020 ಏನು 10 ಮರ ಇರುತ್ತೆ ಅಂತ ಇಟ್ಕೊಳ್ಳಿ ಎಕರೆಗೆ, 2025 9 ಮರ ಆಗಂಗಿಲ್ಲ. ಅದು ಮರಗಳ ಸಂಖ್ಯೆ ಕಡಿಮೆ ಆಗಬಾರ್ದು ಅಂತ ಅವ್ರ ಉದ್ದೇಶ ಒಳ್ಳೇದಿದೆ. ಆದ್ರೆ ಅದರದ ಪ್ರಭಾವ ಏನಾಗುತ್ತೆ ಅಂತ ಒಂದು ಡಿಸ್ಕಷನ್ ಆಯ್ತು. ಡಿಸ್ಕಷನ್ ಆದಾಗ ಅದು ನಿಮಗೂ ಬರುತ್ತೆ, ಮುಂದಿನ ದಿವಸಗಳಲ್ಲಿ ನಿಮಗೂ ಅಪ್ಲೈ ಆಗುತ್ತೆ. ನಾನು ಒಂದು ಲಾಸ್ಟ್ ಕನ್ಕ್ಲೂಡ್ ಮಾಡುವಾಗ ನಾನು ಒಂದು ಹೇಳಿದೆ, ಇದು ನಮಗೆ ಚಾಲೆಂಜ್ ಅಲ್ಲ, ಇದು ಅವಕಾಶ ಅಂತ. ಅಲ್ಲಿರೋರಿಗೆಲ್ಲ ಆಶ್ಚರ್ಯ ಆಯ್ತು, ಎಕ್ಸ್ಪೋರ್ಟರ್ಸ್ ಎಲ್ಲ ಏನ್ ಸರ್ ಎಲ್ಲ ಪ್ರಾಬ್ಲಮ್ ಮಾತಾಡ್ತಾ ಇದೀವಿ, ನೀವು ಅವಕಾಶ ಅಂತ. ಎಸ್, ವಿಯೆಟ್ನಾಮ್ ಅಲ್ಲಿ ನೆರಳಿದ್ಯಾ? ಇಲ್ಲ. ಚೈನಾದಲ್ಲಿ ಹೋಗಿ ನೋಡಿದೀನಿ, ಚೈನಾದಲ್ಲಿ ಕಾಫಿ ಬೆಳೆಯೋದನ್ನ ನಾನು ನೋಡಿದ್ದೀನಿ, ಹೋಗಿ ಬಂದಿದ್ದೀನಿ, ಅಲ್ಲೂ ಇಲ್ಲ ನೆರಳು. ಬ್ರೆಜಿಲ್ ಅಲ್ಲಿ ಇದೆಯಾ? ನೆರಳಿಲ್ಲ. ಭಾರತದಲ್ಲಿ ನೆರಳು ಇಟ್ಕೊಂಡು ನಾವ್ಯಾಕೆ ಹೆದರಬೇಕು? ಇವತ್ತು ನಾವು ಡಿಕ್ಟೇಟ್ ಮಾಡಬೇಕು. ಅದಕ್ಕಾಗಿ ಏನ್ ಮಾಡಿದೆ ಇವತ್ತಿನ ಕಾಫಿ ಮಂಡಳಿ, ಸಸ್ಟೈನಬಲ್ ಸ್ಟ್ಯಾಂಡರ್ಡ್ ಅಂತ ಭಾರತದ ಸಸ್ಟೈನಬಲ್ ಸ್ಟ್ಯಾಂಡರ್ಡ್ ಅನ್ನು ಮೊನ್ನೆ ರಿಲೀಸ್ ಮಾಡಿದ್ವು. ಒಂದ್ ತಿಳ್ಕೊಳ್ಳಿ, ಯಾವತ್ತು ಬೇರೆ ದೇಶಗಳು ನಮ್ಗೆ ಹೇಳ್ತಿತ್ತು ಹೀಗಿರ್ಬೇಕು ಹಾಗಿರ್ಬೇಕು ಅಂತ, ಇವತ್ತು ನಾವ್ ಹೇಳ್ತಿದೀವಿ, ಭಾರತದ ಕಾಫಿ ಮಂಡಳಿ ಹೇಳ್ತಿದೆ, ನಾವ್ ಹೀಗಿದೀವಿ, ನೀವ್ ಹೀಗಿರ್ಬೇಕು ಅಂತ. ಇದು ಇವತ್ತಿನ ಕಾಫಿ ಮಂಡಳಿ. ಅಂದ್ರೆ ಗುಣಮಟ್ಟಕ್ಕೆ ನಾವು ಹೆಚ್ಚು ಪ್ರಾಧಾನ್ಯವನ್ನ ಕೊಡಬೇಕು. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕಳಕಳಿ ವಿನಂತಿ ಏನಂದ್ರೆ, ನೀವು ಕಾಫಿ ಬೆಳೀರಿ, ಎಲ್ಲ ಬೆಳೀರಿ, ಆದ್ರೆ ಗುಣಮಟ್ಟಕ್ಕೆ ಕಾಂಪ್ರಮೈಸ್ ಆಗಬೇಡಿ. ಯಾಕೆಂದ್ರೆ ಕಾಫಿ 70% ಎಕ್ಸ್ಪೋರ್ಟ್ ಆಗೋದು. ಆ ಎಕ್ಸ್ಪೋರ್ಟ್ ಅಲ್ಲಿ ಒಂದು ಸತಿ ಏನಾರ ಆದ್ರೆ ಅದು ಸಮಸ್ಯೆಗಳಿಗೆ ಸಿಕ್ಕಾಕೊಂತೀವಿ. ಭಾರತೀಯ ಕಾಫಿಯನ್ನ ಯಾರು ನಂಬಲ್ಲ. ಇವತ್ತು ರೋಬಸ್ಟ ಪ್ರೀಮಿಯಂಗೆ ನಮ್ಗೆ ಹೋಗ್ತಾ ಇದೆ ಕಾಫಿ, ರೋಬಸ್ಟ ಬೆಳೆ ಕಾಫಿ ಪ್ರೀಮಿಯಂಗೆ ಹೋಗ್ತಾ ಇದೆ. ಸೊ ಅದಕ್ಕಾಗಿ ನೀವೆಲ್ಲರೂ ಇಷ್ಟೇ ಬೆಳೀರಿ, ಗುಣಾತ್ಮಕವಾಗಿ ಬೆಳೀರಿ, ಯಾಕೆ ಮಣ್ಣಲ್ಲಿ ಒಣಗಿಸೋದು ಅವೆಲ್ಲ ಮಾಡಬೇಡಿ. ಒಂದಷ್ಟು ಕ್ವಾಲಿಟಿಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಒಂದು ಯೋಚನೆ ಮಾಡಿ. ನಾವು ಏನ್ ಮಾಡುದು, ಒಂದು ರಿಕ್ವೆಸ್ಟ್ ನ ಮಾಡುದು. ಕಳೆದ ಬಾರಿ ಒಂದು ಕೇಂದ್ರ ಸರ್ಕಾರದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಗೆ ನಾನೇ ಒಂದು ಕಾಗದ ಬರೆದೆ, ನಮ್ಮ ಯುವಕರೆಲ್ಲ ಇಷ್ಟು ಎನರ್ಜಿ ಇದೆ, ನಾವೇನಾದ್ರೂ ಅವರಿಗೊಂದು ದಾರಿ ತೋರ್ಸಕ್ಕೆ ಇವತ್ತು ಕನಸು ಕಾಣ ಕೇಳ್ತಿದೀವಿ, ಆ ಕನಸಕ್ಕೆ ನನ್ಸಾಗ್ಬೇಕಲ್ಲ, ಅದಕ್ಕಾಗಿ ಒಂದು ಸುಮ್ಮನೆ ಒಂದು ಲೆಟರ್ ಬರೆದಿದೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಅವರ ಆಫೀಸಿಗೆ. ಭಾರತದ ಕಾಫಿಯನ್ನ ಬೇರೆ ಬೇರೆ ಅಂಬಾಸಿಗಳಲ್ಲಿ ಬೈಯರ್ ಸೆಲ್ಲರ್ಸ್ ಮೀಟ್ ಅನ್ನ ಅರೇಂಜ್ ಮಾಡಿಕೊಡಿ, ನಾವು ನಮ್ಮ ರೈತರನ್ನ ಅಲ್ಲಿಗೆ ಕಳಿಸ್ತೀವಿ ಅಂತ, ಟ್ರೇಡರ್ನಲ್ಲ ರೈತರನ್ನ ಕಳಿಸ್ತೀವಿ ಅಂತ. ಆಗ ಇಮಿಡಿಯೇಟ್ 15 ದಿವಸಕ್ಕೆ ಜಾಯಿಂಟ್ ಸೆಕ್ರೆಟರಿಯಿಂದ ಒಂದು ಫೋನ್ ಬಂತು, ಕಾಲ್ ಬಂತು, ಮತ್ತೆ ರಿಪ್ಲೈ ಬಂತು. ಏನಂತ ಬಂತು ಅಂದ್ರೆ, ನಾವು ಕಾಫಿ ಮಂಡಳಿಗೆ ಬರ್ತಾ ಇದೀವಿ, ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ನ ಅರೇಂಜ್ ಮಾಡಿ, ವಿ ವಾಂಟ್ ಟು ಲರ್ನ್ ಸಮಥಿಂಗ್ ಅಂತ. ಜಾಯಿಂಟ್ ಸೆಕ್ರೆಟರಿ ಹೀ ಇಸ್ ಎನ್ IAFS ಆಫೀಸರ್, ಇಂಡಿಯನ್ ಫಾರಿನ್ ಸರ್ವಿಸ್ ಆಫೀಸರ್. ಕಾಫಿ ಮಂಡಳಿಗೆ ಬಂದು ಎಲ್ಲ ಬೆಳೆಗಾರರು ಸ್ಟೇಕ್ ಹೋಲ್ಡರ್ಸ್ ಹತ್ರ ಡಿಸ್ಕಷನ್ ಮಾಡಿ, ಇವತ್ತು 7 ದೇಶಗಳಲ್ಲಿ ಅವರ ದುಡ್ಡಲ್ಲಿ 50 ಲಕ್ಷ ದುಡ್ಡು ಮಾಡಿ ಕನ್ಸ್ಯೂಮರ್ಸ್ ಇಂಟೆಲಿಜೆಂಟ್ ಸರ್ವೆ ನಡೀತಾ ಇದೆ, 7 ದೇಶಗಳಲ್ಲಿ ನಡೀತಾ ಇದೆ. ಇದು ಇವತ್ತಿನ ಕಾಫಿ ಮಂಡಳಿ. ಅಂದ್ರೆ ನೀವು ಹೇಗೆ ಅಂದ್ರೆ ಎಲ್ಲಿದೆ ಅಲ್ಲಿ ನುಗ್ಗಬೇಕು, ನುಗ್ಗದಲ್ಲೇ ಇದ್ರೆ ಚೈನಾ ಹೇಗೆ ನುಗ್ಗುತ್ತೆ ಹೇಳಿ, ಹಾಗೆ ನಾವು ನುಗ್ಗಿದ್ರೆ ಮಾತ್ರ ನಮ್ಗೆ ಅಲ್ಲಿ ನಮ್ಮ ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ 7 ದೇಶಗಳ ರಿಪೋರ್ಟ್ ಮಾರ್ಚ್ ಎಂಡಿಗೆ ಬರುತ್ತೆ, ಅದಾದ ಮೇಲೆ ನಾವು ನಮ್ಮ ರೈತರನ್ನ ಕಳಿಸ್ಬೋದು. ನೀವು ಶಿರ್ಸಿಯನ್ನ ಬ್ರ್ಯಾಂಡ್ ಮಾಡ್ಬೋದು. ಈಗ ಕಾಫಿಯಲ್ಲಿ ಶಿರ್ಸಿ ಕಾಫಿಯನ್ನ ನೀವು ಬ್ರ್ಯಾಂಡ್ ಮಾಡಕ್ ಎಲ್ಲ ಅವಕಾಶಗಳಿದೆ. ನೀವು ಸ್ಪೆಷಾಲಿಟಿ ಕಾಫಿಯಾಗಿ ಕನ್ವರ್ಟ್ ಮಾಡಬಹುದು ಅದನ್ನ, ಅಂದ್ರೆ ಒಂದಷ್ಟು ಪ್ರೊಸೆಸಿಂಗ್ ಅಲ್ಲಿ ಬದಲಾವಣೆಗಳನ್ನ ಮಾಡಿದ್ರೆ ಅದು ಸ್ಪೆಷಾಲಿಟಿ ಕಾಫಿ ಆಗುತ್ತೆ. ಅಂದ್ರೆ ನೀವು ಈ ಕಾಫಿಯನ್ನ ಏನ್ ಕುಯ್ತೀರಿ ಅದನ್ನ ಒಂದಷ್ಟು ಬೇರೆ ರೀತಿಯಲ್ಲಿ ಕ್ವಾಲಿಟಿ ಕಾಫಿಯನ್ನ ಮಾಡಿದ್ರೆ ಅದಕ್ಕೆ ಬೇರೆ ಬೆಲೆ ಇದೆ. ಇವತ್ತು ಬೆಲೆಯನ್ನ ನಾವು ಕೇಳೋದು ಅವ್ರು ಕೊಡೋದಲ್ಲ, ಆ ತರ ಕೆಫೆಗಳಲ್ಲಿ ನಡೀತಾ ಇದೆ. ಅಂದ್ರೆ ನಂದೇ ಕಾಫಿ, ನಾನು ಆರ್ಗ್ಯಾನಿಕ್ ಅಲ್ಲಿ ಒಂದು 8 ಎಕರೆ ಮಾಡಿದ್ದೀನಿ, ಸರ್ಟಿಫೈಡ್ ಆರ್ಗ್ಯಾನಿಕ್. ನನ್ನ ಕಾಫಿನ ನಾನು ನೆಗೋಷಿಯೇಟೇ ಮಾಡಲ್ಲ, ನಾನು ಹೇಳಿದ ಪ್ರೈಸಿಗೆ ಅವ್ರು ತಗೊಳ್ತಾರೆ. ಬಟ್ ಕಪ್ಪಿಂಗು ಮತ್ತೆ 85-87% ನನ್ನ ಕಪ್ಪಿಂಗ್ ಸ್ಕೋರ್ ಇದೆ, ಅಂದ್ರೆ ಕಾಫಿ ಕಪ್ ಸ್ಕೋರ್ ಇದೆ. ಸೊ ಆಂಧ್ರದ್ದು ಅರಕು ಕಾಫಿ ಕಪ್ ಸ್ಕೋರು 85-90 ಇರುತ್ತೆ ಕಪ್ ಸ್ಕೋರ್. ಹಾಗಾಗಿ ಅವರಿಗೆ ಆ ಬೆಲೆ ಸಿಗ್ತಾ ಇರೋದು. ಹಾಗಾಗಿ ನೀವು ಇವತ್ತಿಂದನೇ ಕದಂಬದವರು ಇರಬಹುದು, ನೀವು ಒಂದು ಪ್ರೊಸೆಸಿಂಗ್ ಸೆಂಟರ್ ಹಾಕಿ, ಒಂದು ಕ್ಯೂರಿಂಗ್, ಸ್ಮಾಲ್ ಕ್ಯೂರಿಂಗ್ ಬರುತ್ತೆ, ಇನ್ವೆಸ್ಟ್ಮೆಂಟ್ ಆಫ್ 2 ಕ್ರೋರ್ ರುಪೀಸ್ ಅಲ್ಲಿ ಬಹುಶಃ ನಾವು ಒಂದು ಕ್ಯೂರಿಂಗ್ ವರ್ಕ್ಸ್ ನ ಸೆಟ್ ಮಾಡಬಹುದು. ಸೆಟ್ ಮಾಡಿದ್ರೆ ಇವತ್ತು ನೀವು ರಾ ಕಾಫಿನ ಹರಾಜು ಮಾಡ್ತಾ ಇದ್ದೀರಿ, ನೀವು ಗ್ರೇಡೆಡ್ ಕಾಫಿನ ಹರಾಜು ಮಾಡಿ, ಆವಾಗ ನಿಮ್ ರೈತರಿಗೆ ಇನ್ನಷ್ಟು ರೇಟ್ ಸಿಕ್ಕುತ್ತೆ. ಒಂದದು. ಬೆಂಗಳೂರಲ್ಲಿ ಕಾಫಿ ಮಂಡಳಿಯ ಆಕ್ಷನ್ ಸೆಂಟರ್ ಇದೆ, ನಿಮಗೆ ಕನೆಕ್ಟ್ ಮಾಡ್ತೀನಿ. ಇದು ನಿಮಗೆ ಇಲ್ಲಿ ಅಲ್ದಿದ್ರೆ ಬೆಂಗಳೂರಲ್ಲೂ ಒಂದು ಸ್ಯಾಂಪಲ್ಗಳನ್ನು ಕಳಿಸಿ ಅದನ್ನು ನೀವು ಆಕ್ಷನ್ಗೆ ಇಟ್ಟರೆ ಅಲ್ಲೂ ಸ್ವಲ್ಪ ಜಾಸ್ತಿ ರೇಟ್ ಸಿಗೋ ಸಾಧ್ಯತೆಗಳಿರುತ್ತೆ. ಸೊ ಇದೆಲ್ಲ ಒಂದು ಒಬ್ಬರಿಗೆ ಒಬ್ಬರು ಕನೆಕ್ಟ್ ಆಗಬೇಕು. ಅದಕ್ಕೆ ನಾವು ಇದುವರೆಗೆ ಒಂದು 100 ವರ್ಷ ಮೊನ್ನೆ ಕಾರ್ಯಕ್ರಮನ ಮಾಡಿದಾಗ ನಾವು 100 ವರ್ಷದ ಕಾರ್ಯಕ್ರಮದಲ್ಲೇ ಮಗ್ನರಾಗಿದ್ದು, 100 ವರ್ಷ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ನಮ್ಮ ರೈತರಿಗೆ ಏನಾದ್ರು ಕೊಡಬೇಕು ಅಂತ ಹೇಳಿ ಒಂದಷ್ಟು ಕೆಲಸಗಳನ್ನು ಮಾಡಿದು. ಇನ್ನು ಕೆಲಸ ಏನಂದ್ರೆ ಮುಂದಿನ 100 ವರ್ಷಕ್ಕೆ ಏನು ಮಾಡೋದು ಅಂತ. ಯಾಕೆಂದ್ರೆ ಮುಂದಿನ 100 ವರ್ಷ ಬಹಳ ಇಂಪಾರ್ಟೆಂಟ್ ಕಾಫಿಗೆ, ಯಾಕೆಂದ್ರೆ ಗ್ಲೋಬಲ್ ಟೆಂಪರೇಚರ್ ಏರ್ತಾ ಇದೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ. ಕಾಫಿಗೆ ಇವತ್ತು ಒಂದು ಹೊಸ ಬದಲಾವಣೆ ಮಾಡುವ ವಿಜ್ಞಾನಿಗಳು ನಮ್ಮೊಂದಿಗಿದ್ದಾರೆ, ಒಳ್ಳೆ CEO ಇದ್ದಾರೆ, ಮತ್ತೆ ಬೇರೆ ಬೇರೆ ರೀತಿಯ ಹೊಸ 2 ವಿನೂತನ ತಳಿಗಳನ್ನ ಉದ್ಘಾಟನೆ ಅವತ್ತು ಬಿಡುಗಡೆ ಮಾಡಿದ್ರು. CCRI ಶತಾಬ್ದಿ ಅಂತ, CCRI ಸುರಕ್ಷಾ ಅಂತ. CCRI ಸುರಕ್ಷಾ ಅಂದ್ರೆ ವೈಟ್ ಸ್ಟೆಮ್ ಬೋರರ್ ಅಂತ ಅರೇಬಿಕದಲ್ಲಿದೆ, ಅದನ್ನ ಬೋರರ್ ರೆಸಿಸ್ಟೆನ್ಸ್ ವೆರೈಟಿನ ಒಂದನ್ನ ಬಿಡುಗಡೆ ಮಾಡಿದೀವಿ ಮೊನ್ನೆ. ಸುಮಾರು 18 ವರ್ಷದ ನಂತರ ಒಂದು ಹೊಸ 2 ಹೊಸ ತಳಿಯನ್ನ ಬಿಡುಗಡೆ ಮಾಡಿದ್ದು. ಮುಂದಿನ ದಿವಸಗಳಲ್ಲಿ ಜೈನ್ ಕಂಪನಿಯ ರಿಲೇ ಇದ್ದಾರೆ, ಅವರೊಂದಿಗೆ ಒಡಂಬಡಿಕೆ ಆಗಿದೆ ಕಾಫಿ ಮಂಡಳಿ. ನೆಕ್ಸ್ಟ್ ಇಯರ್ ನಾವು ಕಾಫಿಯಲ್ಲಿ ಟಿಶ್ಯೂ ಕಲ್ಚರ್ ಕಾಫಿಯನ್ನ ರಿಲೀಸ್ ಮಾಡೋದ್ರಲ್ಲಿದ್ದೀವಿ. ಸೊ ಒಂದಷ್ಟು ಸಾಕಷ್ಟು ಬದಲಾವಣೆಗಳನ್ನ ನಾನು ಅದಕ್ಕೆ ಹೇಳಿ, ಯಂಗ್ ಜನರೇಷನ್ ಅಥವಾ ನ್ಯೂ ಜನರೇಷನ್ ಥಿಂಕಿಂಗ್ ಅಲ್ಲಿ ಬಂದ್ರೆ ನಾವು ಯಂಗ್ಸ್ಟರ್ಸ್ನ ಮತ್ತೆ ಕಾಫಿ ತೋಟಕ್ಕೆ ಮತ್ತೆ ಬರುವ ಹಾಗೆ ಮಾಡಬಹುದು. ದೇಶ ಬದಲಾವಣೆ ಆಗಬೇಕು ಅಂದ್ರೆ ನೀವು ಬದಲಾವಣೆ ಆಗಬೇಕು, ನೀವು ಬದಲಾವಣೆ ಆದ್ರೆ ದೇಶ ಬದಲಾವಣೆ ಆಗುತ್ತೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ, ನಮ್ಮ ದೇಶವನ್ನ ಒಳ್ಳೆಯ ಸುಸ್ಥಿರವಾದ ದೇಶವನ್ನ, ಮತ್ತೆ ಕೃಷಿಗೆ ವಿಶೇಷವಾಗಿ ಕಾಳುಮೆಣಸಿಂದ ಚೆನ್ನಭೈರಾದೇವಿ ಅವತ್ತು ಎಕ್ಸ್ಪೋರ್ಟ್ ಮಾಡಿರೋ ಅಂದ್ರೆ ಇವತ್ತು ನೀವು ಕಷ್ಟ ಹೇಳ್ತಿರಲ್ರಿ, ಅವತ್ತು ಅವ್ರಿಗೆ ಕಷ್ಟ ಇರಲಿಲ್ವಾ? ಅದೇನೂ ಇಲ್ಲ. ಭೈರವ ದೇವಿ ಮುಂದೆ ನಮ್ಗೆ ಯಾವುದು ಕಷ್ಟ ಇಲ್ಲ. ಕಷ್ಟ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಷ್ಟನೇ ಆಗುತ್ತೆ. ಹಾಗಾಗಿ ಸೀತಾರಾಮ ಹೆಗಡೆ ಮತ್ತೆ ಅವರ ಕುಟುಂಬಕ್ಕೆ ಕಾಫಿ ಮಂಡಳಿ ಅಧ್ಯಕ್ಷನಾಗಿ ಈ ಸಮಾರಂಭಕ್ಕೆ ಜಾಗವನ್ನು ಕೊಟ್ಟು ಬೆಳಕನ್ನು ಚೆಲ್ಲುವ ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ ನಾವು ನಿಮ್ಮೊಂದಿಗೆ ಸದಾ ಇರ್ತೀವಿ ಅಂತೇಳಿ ವಂದನೆಗಳನ್ನು ಹೇಳ್ತೇನೆ. ನಮಸ್ಕಾರ. ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಬಿಪಿ ಸತೀಶ್ ಅವರು ಮಾತನಾಡಿ, ಕೃಷಿ ಪ್ರದೇಶ ವಿಸ್ತರಣೆ, ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆಗಳ ಅಡಿಯಲ್ಲಿ ಕಾಳುಮೆಣಸು ಅಭಿವೃದ್ಧಿಗೆ ತೋಟಗಾರಿಕಾ ಇಲಾಖೆಯಲ್ಲಿ ದೊರೆಯುವ ಸೌಲಭ್ಯಗಳು, ಈ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು. ಈ ಕಾಫಿ ಈಗೇನು ಇವರು ತಿಳಿಸಿದ್ರು, ಇದನ್ನ ಎರಡೂ ತರ ಮಧ್ಯಂತರ ಬೆಳೆಯಾಗೂ ಬೆಳೆಯಬಹುದು ಅಥವಾ ಪರ್ಯಾಯ ಬೆಳೆಯಾಗೂ ಬೆಳೆಯೋದಕ್ಕೆ ಅವಕಾಶ ಇದೆ. ಆದರೆ ಜಿಲ್ಲೆಯಲ್ಲಿ ಸಮಸ್ಯೆ ಏನಂದ್ರೆ ಹಿಡುವಳಿ ಕಡಿಮೆ. ಎಲ್ಲ ಸಣ್ಣ ಅತಿ ಸಣ್ಣ ರೈತರೇ ಹೊರತು ದೊಡ್ಡ ಪ್ರಮಾಣದಲ್ಲಿ ಹಿಡುವಳಿ ಇರೋರು ತುಂಬ ಕಡಿಮೆ. ಹಾಗಾಗಿ ಅಡಿಕೆಗೆ ಸಮನಾದ ಇಳುವರಿ ಅಥವಾ ಆದಾಯ ಬರದೇ ಇರಬಹುದು. ಆದರೆ ಒಂದು ಉತ್ತಮ ಮಟ್ಟದಂಥ ಜೀವನ ನಡೆಸೋಕ್ಕೆ ಸಾಕಾಗುವಂಥ ಆದಾಯ ಗಳಿಸಬಹುದು. ಇಲಾಖೆಯ ಅಧಿಕಾರಿಯಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇಲಾಖೆಯಿಂದ ಎಲ್ಲ ಬೆಳೆಗಳ ಪ್ರದೇಶ ವಿಸ್ತರಣೆಗೆ ನಮ್ಮ ಇಲಾಖೆಯಿಂದ ಸಹಾಯಧನ ಕೊಡ್ತೀವಿ. ಪೆಪ್ಪರ್ ಇರ್ಬೋದು, ಈಗ ಯಾವ್ಯಾವ ಬೆಳೆ ಹೇಳಿದೆ ಇವಕ್ಕೆಲ್ಲದಕ್ಕೂ ಸಹ ಪ್ರದೇಶ ವಿಸ್ತರಣೆಗೆ ಸುಮಾರು 40,000 ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾವು ಸಹಾಯಧನ ಕೊಡ್ತೀವಿ. ಕಾಳುಮೆಣಸಿನಲ್ಲಿ ಈಗಾಗಲೇ ನನ್ನ ಹತ್ರ ತೋಟ ಇದೆ ಅಂದರೆ ಪುನಶ್ಚೇತನ ಮಾಡ್ತೀನಿ ಅಂತಾದರೆ ಅದಕ್ಕೂ ಸಹ ಸಹಾಯಧನ ಇದೆ, 24,000 ರೂಪಾಯಿ ಪರ್ ಹೆಕ್ಟೇರಿಗೆ ಕೊಡ್ತೀವಿ. ಅಥವಾ ಸಂಸ್ಕರಣಾ ಘಟಕಗಳ ಸ್ಥಾಪನೆ ಮಾಡೋದಾದರೆ ಗರಿಷ್ಠ 12 ಲಕ್ಷದವರೆಗೆ ಸಹಾಯಧನ ನಮ್ಮ ಲಭ್ಯ ಇರ್ತದೆ. ಬೇಕಾದಂತ ಮೆಷಿನರೀಸಿಗೆ 40-50% ಗರಿಷ್ಠ 1,25,000 ವರೆಗೆ ಸಬ್ಸಿಡಿ ಕೊಡ್ತೀವಿ. ನಂತರ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅವರು ಒಂದು ಹೊಸದಾದಂತಹ ಒಂದು ಕಾರ್ಯಕ್ರಮ ಇಂಟ್ರೋಡ್ಯೂಸ್ ಮಾಡಿದ್ದಾರೆ, ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಇದರಲ್ಲಿ ಒಂದು ಪ್ರಮುಖ ಬೆಳೆ ತಗೊಂಡು ಅದನ್ನ ನೀವು ಕ್ಲಸ್ಟರ್ ಅಲ್ಲಿ ಡೆವಲಪ್ ಮಾಡ್ತೀನಿ ಅಂದ್ರೆ ಅಲ್ಲಿ ಬರುವಂತಹ ಎಲ್ಲ ಏನೇನು ಕಾರ್ಯಕ್ರಮ ಮಾಡ್ತೀರಿ ಅಂದ್ರೆ ಗಿಡ ನಾಟಿ ಮಾಡೋದ್ರಿಂದ ಹಿಡಿದು ಸಂಸ್ಕರಣಾ ಘಟಕ ಸ್ಥಾಪನೆವರೆಗೆ ಎಲ್ಲಾ ಘಟಕಗಳಿಗೂ ಸಹ ಯೋಜನೆಯಡಿ ಎಷ್ಟು ಸಬ್ಸಿಡಿ ಇದೆ, 40-50% ಸಬ್ಸಿಡಿ ಇದೆ, ಆ ಸಬ್ಸಿಡಿನೂ ಕೊಡ್ತದೆ. ಇಲ್ಲಿ ಒಂದೇ ಕಂಡೀಷನ್ಸ್ ಅಂದ್ರೆ ಇದನ್ನ FPO ಅಥವಾ ಸಂಘದ ಮುಖಾಂತರ ಮಾಡಬೇಕಾಗತ್ತೆ. ಮತ್ತೆ ನೀವು ಯಾವ ಪ್ರಮುಖ ಬೆಳೆ ತಗೋತೀರಿ ಅದರ ಫಾರ್ಮ್ ಗೇಟ್ ವ್ಯಾಲ್ಯೂ 100 ಕೋಟಿ ಇರಬೇಕಾಗತ್ತೆ. ಫಾರ್ಮ್ ಗೇಟ್ ಅಂದ್ರೆ ನಿಮ್ಮ ಟೋಟಲ್ ಕ್ಲಸ್ಟರ್ ಏರಿಯಾದಲ್ಲಿ ಒಟ್ಟು ಉತ್ಪಾದನೆ ಆಗುವಂತ ಏನು ಬೆಳೆ ಇದೆ ಅದರ ಮೌಲ್ಯ 100 ಕೋಟಿಗಿಂತ ಜಾಸ್ತಿ ಇರಬೇಕಾಗತ್ತೆ. ನಂತರ ನೀವು ಎಷ್ಟು ಪ್ರಾಜೆಕ್ಟ್ ಯಾವ ಮಟ್ಟದ ಪ್ರಾಜೆಕ್ಟ್ ಮಾಡ್ತೀರಿ ಆ ಪ್ರಾಜೆಕ್ಟಿನ ಮೊತ್ತ ಅದಕ್ಕಿಂತ ಜಾಸ್ತಿ ನಿಮ್ಮ ಟರ್ನ್ ಓವರ್ ಇರಬೇಕಾಗತ್ತೆ. ಈ ಕಂಡೀಷನ್ ಮೀಟ್ ಔಟ್ ಆದರೆ ನಿಮ್ಮ 100 ಕೋಟಿ 200 ಕೋಟಿ ಎಷ್ಟು ಪ್ರಾಜೆಕ್ಟ್ ಇದ್ರು ಎಷ್ಟು ಮೊತ್ತದ ಪ್ರಾಜೆಕ್ಟ್ ಇದ್ರೂ ಸಹ ಅದನ್ನ NHB ಅವರು ಅನುಮೋದನೆ ಮಾಡ್ತಾರೆ. ಇದ್ರ ಬಗ್ಗೆ ಒಂದು ಗಮನಹರಿಸಬಹುದು ರೈತರ ಗುಂಪುಗಳು. ಇನ್ನೊಂದು ಸಾವಯವ ಕೃಷಿ, ಈಗಾಗ ಸಾವಯವ ಕಾಫಿ ಬಗ್ಗೆ ಬೆಲೆ ಇದೆ ಅಂತ ದಿನೇಶ್ ಸಾಹೇಬರು ಹೇಳಿದ್ರು. ಸೊ ನಮ್ಮ ಇಲಾಖೆಯಿಂದ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ PKUA ಅಂತ ಒಂದು ಯೋಜನೆ ಇದೆ. ಇದರಲ್ಲಿ ನಾವು ಗ್ರೂಪ್ ಸರ್ಟಿಫಿಕೇಶನ್ಗೆ ಸಹಾಯಧನ ಕೊಡ್ತೀವಿ. 3 ವರ್ಷ ನಿಮ್ಮ ಜೊತೆಗೆ ಒಂದು ಏಜೆನ್ಸಿ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಮಾಡುತ್ತೆ. ಅಂತಿಮವಾಗಿ ನಿಮಗೆ ಸರ್ಟಿಫಿಕೇಟ್ ಸಹ ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಸಹ ನಾವು ವಿತರಣೆ ಮಾಡ್ತೀವಿ. ಕನಿಷ್ಠ 500 ಹೆಕ್ಟರ್ ಒಂದು ಕ್ಲಸ್ಟರ್ ಆಗಬೇಕು. ಗರಿಷ್ಠ ಅವರ ಆ ಕ್ಲಸ್ಟರ್ ಎಷ್ಟು ಬೇಕು ಅನ್ನೋದು ಅವ್ರು ತಿಳಿಸಿದೆ. ನಾವು ಅದಕ್ಕೆ ಅನುದಾನ ಒದಗಿಸುವ ವ್ಯವಸ್ಥೆ ಮಾಡ್ತೀವಿ. ಸೊ ಇಲಾಖೆ ಯಾವತ್ತೂ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಕೇಂದ್ರ ಇದರ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ, ಅಪ್ಪಂಗಳದ ಡಾಕ್ಟರ್ SJ ಅಂತೇಗೌಡ, ನಿವೃತ್ತ ಹಿರಿಯ ವಿಜ್ಞಾನಿ ಡಾಕ್ಟರ್ MN ವೇಣುಗೋಪಾಲ್ ಈ ಸಂದರ್ಭದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಕಾಫಿ ಗುಣಮಟ್ಟ ಕಾಪಾಡಿಕೊಳ್ಳುವ ಅಗತ್ಯತೆಯನ್ನು ಕುರಿತು ಸಕಲೇಶ್ಪುರದ 7 Bean ಸಮೂಹ ಸಂಸ್ಥೆಯ ಕಾರ್ಯಾಧ್ಯಕ್ಷ HS ಧರ್ಮರಾಜ್ ಅವರು ಮಾತನಾಡಿ, ಮಲೆನಾಡು ಭಾಗದಲ್ಲಿ ಅರೇಬಿಕಾದಲ್ಲಿ ಚಂದ್ರಗಿರಿ ತಳಿ ಮತ್ತು ರೋಬಸ್ಟದಲ್ಲಿ C2R ತಳಿಗಳನ್ನು ಬೆಳೆಯಬಹುದು. 7 Bean ಸಂಸ್ಥೆಯು ಕಾಫಿಯ ಗುಣಮಟ್ಟದ ಉತ್ಪಾದಕತೆಗಾಗಿ ರೈತರಿಗೆ ತರಬೇತಿಯನ್ನ ಹಮ್ಮಿಕೊಳ್ತಾ ಇದೆ. ಪೋಷಕಾಂಶ ನಿರ್ವಹಣೆಯಲ್ಲಿ ಕೇವಲ NPK ಮಾತ್ರ ಕೊಟ್ಟರೆ ಸಾಲದು, ಅದರ ಜೊತೆಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಹಾಗೂ ಲಘು ಪೋಷಕಾಂಶಗಳಾದ ಜಿಂಕ್, ಬೋರಾನ್ ಮತ್ತು ಮಾಲಿಬ್ಡಿನಮ್ ಇವುಗಳನ್ನು ಕೂಡ ಕೊಡುವುದರಿಂದ ಉತ್ತಮ ಇಳುವರಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ವಿವರಿಸಿದರು. ಕಾಫಿದೇ ಮಾತಾಡೋದಾದ್ರೆ ಕಾಫಿ ಹಾಕೋದಾದ್ರೆ ತುಂಬಾ ವಿಶೇಷವಾದ ತಳಿ ಅಂತ ಅಂದ್ರೆ ಚಂದ್ರಗಿರಿ ಅರೇಬಿಕಾಗೆ ಹೆಚ್ಚು ಒತ್ತು ಕೊಡಿ. ನಾವು ಚೇರ್ಮನ್ ಸಾಹೇಬ್ರು ನಾವು ಮಾತಾಡ್ಕೊಂಬರ್ತಾ ಇದ್ವಿ, ನಿಜವಾಗ್ಲೂ ಸಿರ್ಸಿ ಕಾಫಿ ಬೆಳೆಯೋದಕ್ಕೆ ಪೂರಕವಾದ ವಾತಾವರಣ ಇದೆ. ನಾವು ಅದನ್ನ ಮಾತಾಡ್ಕೊಂಬಂದ್ವಿ. ಇದೆ ನಮ್ಗೇನಾದ್ರೂ ಒಳ್ಳೆ ಕರೆಕ್ಟಾಗಿ ನಿಮಗೆ ಮಾರ್ಗದರ್ಶನ ನೀಡಿ, ಸರಿಯಾಗಿ ಮಾರ್ಗದರ್ಶನ ನೀಡಿದ್ರೆ ಇಲ್ಲೊಂದು ಕಾಫಿನ ಬಹಳ ವಿಶೇಷವಾಗಿ ಲಾಭದಾಯಕವಾಗಿ ಎಲ್ಲ ಬೆಳೆನು ಮೀರಿಸುವಷ್ಟು ಲೆವೆಲ್ಗೆ ಅದನ್ನ ನೀವು ಕಾಫಿನ ಬೆಳಿಬಹುದು. ಅರೇಬಿಕಾ ಹಾಕ್ಬೇಕು ಅಂತ ಅಂದಾಗ ಚಂದ್ರಗಿರಿ ತಳಿ ಆಯ್ಕೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡೋದಾದ್ರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಚಾಂಪಿಯನ್ ಅಂತ ಹೇಳ್ಬೋದು. ಚಂದ್ರಗಿರಿ ಅರೇಬಿಕಾ ಹಾಕ್ಬೇಕು ಅಂದ್ರೆ ನಿಮ್ಮ ಆಯ್ಕೆ ಚಂದ್ರಗಿರಿ ಆಗಿರ್ಲಿ. ರೋಬಸ್ಟ್ ಹಾಕ್ಬೇಕು ಅಂತ ಅಂದ್ರೆ ಸಿ ಇಂಟು ಆರ್ ಡ್ವಾರ್ಫ್ ಅದನ್ನ ಹಾಕೊಳ್ಳಿ. ಇವೆರಡು ವಿಶೇಷವಾದ ಗಿಡಗಳು ಇಲ್ಲಿ ಭಾಗಕ್ಕೆ. ನನ್ನ ಪ್ರಕಾರ ಅರೇಬಿಕಾ ತುಂಬಾ ಸೂಕ್ತವಾದ ತಳಿ ಅಂತ, ಅದರಲ್ಲೂ ಚಂದ್ರಗಿರಿ. ನೆಕ್ಸ್ಟ್ F1 ಅಂತ ಹೇಳಿದೆ, ಮತ್ತೆ ಕಾಫಿ ಮಂಡಳಿಯಿಂದ ಒಂದು ವಿಶೇಷವಾದ ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಮೊನ್ನೆ, ಅವು ಸ್ವಲ್ಪ ಹಾಕೊಳ್ಳಿ. ಹೆಚ್ಚು ಚಂದ್ರಗಿರಿಗೆ ಒತ್ತು ಕೊಡಿ. ಮತ್ತೆ ಅದು ಗಿಡಗಳು ಹಾಕ್ಬೇಕಂತ ಅಂದಾಗ, ಯಾವುದೇ ಬೆಳೆ ಮಾಡ್ಬೇಕಂತ ಅಂದಾಗ ನಾವು ಆ ಕ್ರಾಪ್ ಬಗ್ಗೆ ನಾವು ಫಸ್ಟ್ ಅಧ್ಯಯನ ಮಾಡಬೇಕು. ಕಾಫಿ ಗೈಡ್ ಇದೆ, ಅದನ್ನ ತಗೊಳ್ಳಿ. ಬಾಳೆಹೊನ್ನೂರಿಗೆ ಹೋಗಿ ವಿಜ್ಞಾನಿಗಳ ಸಂಪರ್ಕ ಮಾಡಿ, ಹಲವಾರು ಬೆಳೆಗಾರರಿದ್ದಾರೆ ಅವ್ರ ಜೊತೆ ಸಂಪರ್ಕ ಮಾಡಿ, ಏನು ಆಗು ಹೋಗುಗಳಿದೆ, ಏನ್ ಡಿಸೀಸಿ ಅದ, ಅದ್ರ ಬಗ್ಗೆ ತಿಳ್ಕೊಂಡು ನಂತರ ನೀವು ಕಾಫಿ ಗಿಡನ ಹಾಕೋದಕ್ಕೆ ಪ್ರಯತ್ನ ಮಾಡಿ. ನರ್ಸರಿ ಸ್ಟೇಜ್ ಇಂದ ನೀವು ಒಂದು ಕೇರ್ ತಗೋಬೇಕಾಗತ್ತೆ. ಸೀಡ್ಸ್ ಮೆಟೀರಿಯಲ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದೇ ಗಿಡ, ಅದರಲ್ಲೂ ಅರೇಬಿಕಾದಲ್ಲಿ ಚಂದ್ರಗಿರಿ ಅಂದ್ಕೂಡ್ಲೇನೆ ಯಾವುದು ಸೀಡ್ಸ್ ಎಲ್ಲಿಂದ ಬಂದಿದೆ. ಕಾಫಿ ಬೋರ್ಡಲ್ ಸಿಗುತ್ತೆ. ನಮ್ಮ ತೋಟದಲ್ಲಿ 25 ವರ್ಷದಿಂದ ಗುಣಮಟ್ಟದ ಸೀಡ್ಸ್ ಅನ್ನ ಕೊಡ್ತಾ ಇದೀವಿ. ಯಾರಿಗಾರು ಬೇಕಂತ ಅಂದ್ರೆ ನನ್ನನ್ನು ಸಂಪರ್ಕ ಮಾಡಿದ್ರೆ ನಿಮಗೆ ಸೀಡ್ಸ್ ಅನ್ನ ಕಳಿಸ್ಕೊಡ್ಬೋದು ಇಲ್ಲಿಗೆ. ಕೊರಿಗೆ ಹಲವಾರು ಈ ಕಡೆಯಿಂದ ತಗೋಬಂದಿದ್ದಾರೆ. ಗುಣಮಟ್ಟದ ಗಿಡಗಳನ್ನ ನೀವೇ ಬೆಳೆಸ್ಕೊಂಡು ನೀವು ಅದನ್ನ ನಾಟಿ ಮಾಡಿದಾಗ ನಿಮಗೆ ಅದ್ಭುತವಾದ ಯಶಸ್ಸು ಸಿಗುತ್ತೆ. ಮತ್ತೆ ಎಷ್ಟು ಅಂತರದಲ್ಲಿ ನಾವು ಗಿಡ ನೆಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಹೈ ಡೆನ್ಸಿಟಿ ಬೇಕಾದ್ರೂ ಮಾಡಬಹುದು. ಎಷ್ಟು ಅಂತರದಲ್ಲಿ ಅಂತ ಅಂದ್ರೆ ಕಾಫಿ ಬೋರ್ಡ್ ರೆಕಮೆಂಡೇಶನ್ ಬಂದು 5x5 ಉದ್ದನೂ 5 ಅಡ್ಡನೂ 5 ಸಾಲುಗಳನ್ನ ಮಾಡಿಕೊಂಡು ನಾವು ನಾಟಿ ಮಾಡಬಹುದು. ಅಥವಾ 5x4 ಮಾಡಬಹುದು, 4x4 ಮಾಡಬಹುದು. ಹೈ ಡೆನ್ಸಿಟಿ ಆದ್ರೆ ಅಡಿಕೆ ತೋಟದಲ್ಲಾದ್ರೆ 8x4 ಅಥವಾ ನಿಮ್ದು ಅಡಿಕೆ 9x9 ಇದ್ರೆ 9x4 ಈ ತರ ನೀವು ಡಿಸೈನ್ಗಳನ್ನ ಮಾಡಿಕೊಂಡು ನೀವು ಗಿಡ ಕಾಫಿನ ಬೆಳೆಯ ಪ್ರಯತ್ನ ಮಾಡಬಹುದು. ಒಂದು ಗಿಡದಲ್ಲಿ 3 kg ಹಣ್ಣನ್ನ ಕುಯ್ಯ ಅಂತ ಪ್ರಯತ್ನ, ಆತರ ಡಿಸೈನ್ ಮಾಡ್ಕೊಳ್ಳಿ. ನೀವು ಏಮ್ ಗುರಿ ಇಟ್ಕೊಳ್ಳಿ, ಒಂದು ಗಿಡದಲ್ಲಿ 3 kg ಕುಯ್ದ್ರೆ ತುಂಬಾ ಲಾಭದಾಯಕವಾಗಿ ಕೃಷಿನ ಮಾಡಬಹುದು. ಪ್ರತಿ ವರ್ಷ ನಮ್ಮ ಪ್ರೊಡಕ್ಷನ್ ಬರತರ ನೋಡ್ಕೋಬೇಕು. ಪ್ರತಿ ವರ್ಷ ಪ್ರೊಡಕ್ಷನ್ ಬರತರ ಹೇಗೆ ನೋಡ್ಕೊಳ್ಳೋದು? ಅದಕ್ಕೆ ಸರಿಯಾದ ನೆರಳ ನಿರ್ವಹಣೆ, ನೀರಿನ ನಿರ್ವಹಣೆ, ಇದೆಲ್ಲ ಗಿಡ ನೆಟ್ಟಾಯ್ತು, ಎಲ್ಲ ಪೂರಕವಾದ ವಾತಾವರಣ ನಾವು ಸೃಷ್ಟಿ ಮಾಡಿ ಆಯ್ತು. ನೆಕ್ಸ್ಟ್ ಏನ್, ಅದಕ್ಕೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್. ಎಲ್ಲಾ ಗಿಡಗಳಿಗೂ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್. ಇಲ್ಲಿ ಒಂದಷ್ಟು ಗೊಂದಲ ಸ್ಟಾರ್ಟ್ ಆಗ್ಬಿಡುತ್ತೆ. ಕೃಷಿ ಮಾಡುವಾಗ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕಾ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕಾ, ಕೆಮಿಕಲ್ ಫಾರ್ಮಿಂಗ್ ಮಾಡಬೇಕಾ, ಈ ತರದ ಗೊಂದಲಗಳು ಎಲ್ಲ ಕಡೆ ಯಾವ್ದಾದ ಒಂದೊಂದು ಕಾರ್ಯಕ್ರಮಕ್ಕೆ ಹೋಗೋ ಒಂದೊಂದು ಪ್ರಮೋಟ್ ಮಾಡ್ತಾ ಇರ್ತಾರೆ. ಇಲ್ಲ ಆರ್ಗ್ಯಾನಿಕ್ ಮಾಡಬೇಕು, ಇಲ್ಲ ಆರ್ಗ್ಯಾನಿಕ್ ಮಾಡಬಾರ್ದು, ನ್ಯಾಚುರಲ್ ಫಾರ್ಮಿಂಗ್. ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಹೆಂಗ್ ಬರುತ್ತೆ ಹಂಗ್ ತಗೊಳ್ಳೋದಷ್ಟೇ. ಗೊಬ್ಬರ ಹಾಕ್ಬೇಕು, ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಕೆಮಿಕಲ್ ಮೆನ್ಯೂರ್ ಮಾಡ್ಲೇಬೇಕು, ಇಲ್ಲ ಪ್ರೊಡಕ್ಷನ್ ಬರಲ್ಲ. ಈ ತರದ ಗೊಂದಲ ಎಲ್ಲರಿಗೂ ಇದೆ. ಒಂದೊಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದೊಂದರ ನಾವು ಗೊಂದಲದಿಂದ ಆಚೆ ಬರ ಅಂತ ಸಂದರ್ಭಗಳಿಗೂ ಸಾಕಷ್ಟು ಇದೆ. ಅದಕ್ಕೋಸ್ಕರನೇ ನಾವೊಂದಲ್ಲಿ ನಮ್ಮ ಸಕಲೇಶ್ಪುರದಲ್ಲಿ 7 Bean Team ಅಂತೇಳಿ ಮಾಡಿಕೊಂಡು ಡಾಕ್ಟರ್ ಮಾರ್ಗದರ್ಶನದಲ್ಲಿ ಅದು ಬಹಳ ಯಶಸ್ವಿಯಾಗಿ ನಡೀತಾ ಇದೆ. 1 ವರ್ಷಕ್ಕೆ 150 ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಲಾಭದಾಯಕವಾಗಿ ಸಸ್ಟೈನಬಿಲಿಟಿಲಿ ನಮಗೆ ನೇಚರ್ ಹಾಳಾಗದಂಗೆ ಮಣ್ಣನ್ನು ನಾವು ಗಮನದಲ್ಲಿಟ್ಕೊಂಡು ಹೇಗೆ ಕೃಷಿ ಮಾಡಬೇಕು, ಅದು ಯಾವ ಕೃಷಿ ಅಂದ್ರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್. ಯಾವುದೇ ತರದ ಗೊಂದಲ ಇಲ್ಲದೆ ಆರ್ಗ್ಯಾನಿಕ್ಗೂ ಒತ್ತು ಕೊಟ್ಟು ಒಳ್ಳೆ ನ್ಯೂಟ್ರಿಷನ್ನು, ಗುಣಮಟ್ಟದ ನ್ಯೂಟ್ರಿಷನ್ನು ಆಯ್ಕೆ ಮಾಡಿಕೊಂಡು ನಾವು ಕೃಷಿ ಮಾಡ್ಕೊಳ್ಳೋಂಥದ್ದು. ಅಲ್ಲಿ ನಾವು ಯುವಕರಿಗೆ ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಕಾನ್ಫಿಡೆನ್ಸ್ ತುಂಬಿ ಅವರಿಗೆ ಯಾವುದೇ ತರದ ಗೊಂದಲ ಬೇಡ, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡೋದ್ರಿಂದ ಯಾವುದೇ ತರದ ತೊಂದರೆ ಇಲ್ಲ. ಹಲವಾರು ವಿಷಯಗಳ ಪ್ರಯೋಗ ಮಾಡ್ತೀವಿ, ಹಲವಾರು ಗೊಬ್ಬರಗಳನ್ನ ಹಾಕ್ತೀವಿ, ಅದ್ರ ಬಗ್ಗೆ ನಾವು ವಿವೇಚನೆಯಿಂದ ಈ ಔಷಧಿ ನಮ್ಮ ಭೂಮಿಗೆ ಹಾಕಬೇಕಾ, ಈ ಗೊಬ್ಬರ ನಮ್ಮ ಮಣ್ಣಿಗೆ ಬೇಕಾ ಬೇಡವಾ, ಇದು ಏನೆಲ್ಲ ಹಾನಿ ಮಾಡುತ್ತೆ, ಎಷ್ಟೆಲ್ಲ ಬೆನಿಫಿಟ್ ಇದೆ, ಅದನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ಕೃಷಿ ಮಾಡಿದಾಗ ಯಾವುದೇ ಥರದ ತೊಂದರೆ ಆಗಲ್ಲ. ಈಗ ಒಂದು ಉದಾಹರಣೆಗೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಎನ್ ಪಿ ಕೆ ಎಲ್ಲರೂ ಉಪಯೋಗಿಸ್ತಾ ಇದ್ದೀವಿ. ಕೆಲವೇ ಕೆಲವರಿಗೆ ಯಾಕೆ ಹೆಸರು ಸಿಗ್ತಾ ಇದೆ, ಅವರು ಅಡಿಕೆ ಇಷ್ಟು ಕುಯ್ದ್ರಂತೆ, ಈಗ ಸನ್ಮಾನ ಆಯಿತು, ಅವರು ಅಷ್ಟೊಂದು ಮೆಣಸು ಕುಯ್ತಾ ಇದ್ದಾರಂತೆ, ಬೇರೆಯವ್ರಿಗೆ ಯಾಕೆ ಆಗಲ್ಲ ಹಾಗಾದ್ರೆ? ಆಗತ್ತಲ್ವಾ, ಈಗ ನಾನು ಹೆಚ್ಚು ಕಾಫಿ ಕುಯ್ತಾ ಇದ್ದೀನಿ, ಬೇರೆಯವರು ಕುಯ್ಬೇಕಲ್ಲ, ಯಾಕಾಗಲ್ಲ, ಬರೀ ಅವರೊಬ್ಬರೇ ಯಾಕೆ, ಅವ್ರು ನಾವು ಕುಯ್ಬೇಕು, ಅದಕ್ಕೆ ಪ್ರಯತ್ನ ಮಾಡಬೇಕು, ಅದಕ್ಕೆ ನೀತಿ ನಿಯಮಗಳನ್ನ ಕೆಲವು ಫಾಲೋ ಮಾಡಬೇಕು, ವಿಜ್ಞಾನನ ಫಾಲೋ ಮಾಡಬೇಕು. ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ ವಿಜ್ಞಾನನ ಎಲ್ಲರೂ ಫಾಲೋ ಮಾಡಬೇಕು, ವಿಜ್ಞಾನನ ಒಪ್ಕೋಬೇಕಾಗತ್ತೆ. ಏನು ವಿಜ್ಞಾನಿಗಳಿದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ, ಅವರೆಲ್ಲಾನು ಆರ್ ಎನ್ ಡಿ ಮಾಡಿ ಪ್ರೂವ್ ಆಗಿರೋ ಅಂತದನ್ನೇ ಹೇಳ್ಕೊಡ್ತಾರೆ. ಅದನ್ನ ಫಾಲೋ ಮಾಡಿದ್ರೆ ಸಾಕು, ನಮಗೆ ಸಕ್ಸಸ್ ಸಿಗುತ್ತೆ. ಅದರಲ್ಲಿ ನಮ್ಮ ಪ್ರಾಕ್ಟಿಕಲ್ ನಾಲೆಡ್ಜ್, ನಮ್ಮ ತಂದೆ ನಮ್ಮ ತಾತ ಏನೇನು ಮಾಡಿದ್ರು, ಅಲ್ಲೇನು ಹೆಸರು ಸಿಕ್ಕಿತ್ತು, ಅದನ್ನ ನಾವು ಗಮನದಲ್ಲಿಟ್ಕೊಂಡು ದಾಖಲೆ ಮಾಡ್ಬೇಕು. ಅದನ್ನ ನಾನು ಈ ತರ ಮಾಡಿದ್ದೆ, ನನಗೆ ಈ ತರ ಹೆಸರು ಸಿಕ್ತು, ಅದು ಮುಂದಕ್ಕೆ ಟ್ರಾನ್ಸ್ಫರ್ ಆಗ್ಬೇಕು. ಹಾಗ ಆ ತರದ ನಾವು ಡೆಡಿಕೇಟೆಡ್ ಆಗಿ ನಾವು ಅದನ್ನ ಮಾಡಿದಾಗ ಖಂಡಿತವಾಗೂ ನಾವು ಒಂದು ಲಾಭದಾಯಕವಾದ ಕೃಷಿನ ಮಾಡಬಹುದು. ಎನ್ ಪಿ ಕೆ ಸಾಮಾನ್ಯವಾಗಿ ಎಲ್ಲರೂ ಬಳಕೆ ಮಾಡ್ತಾ ಇದೀವಿ ಅಲ್ವಾ? ನಾನು ನೋಟಿಸ್ ಮಾಡೋದು, ನಾನು ತಿಳ್ಕೊಂಡಂಗೆ, ನಾನು ಹಲವಾರು ಭಾಗಗಳಿಗೆ ಹೋಗ್ತೀನಿ, ಅಲ್ಲಿ ವಿಚಾರ ನೋಡಿದಾಗ ನಾವು ಚರ್ಚೆ ಮಾಡಿದಾಗ ಸೆಕೆಂಡರಿ ನ್ಯೂಟ್ರೆಂಟಿಗೆ ಒತ್ತು ಕೊಡ್ತಾ ಇಲ್ಲ. ಈಗ ಎನ್ ಪಿ ಕೆ ಹಾಕ್ತೀವಿ, ಅದಾದ್ಮೇಲೆ ಸೆಕೆಂಡರಿ ನ್ಯೂಟ್ರೆಂಟ್ ಇಗ್ನೋರ್ ಮಾಡಿದಾರೆ ಎಲ್ಲ. ಅದೇ ದೊಡ್ಡ ತಪ್ಪಾಗ್ತಿರೋದು, ನಮ್ಮ ದೊಡ್ಡ ಫೇಲ್ಯೂರ್ ಕೃಷಿಲಿ ಆಗ್ತಿರೋದು ಸೆಕೆಂಡರಿ ನ್ಯೂಟ್ರೆಂಟ್. ಯಾವ್ದು ಸೆಕೆಂಡರಿ ನ್ಯೂಟ್ರೆಂಟ್? ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಕೊಡ್ತಾ ಇದ್ದೀರಾ ಕರೆಕ್ಟಾಗಿ? ಅದು ಕೊಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮಗೆ ಸಕ್ಸಸ್ ಗ್ಯಾರಂಟಿ ಇದೆ. ಕ್ಯಾಲ್ಸಿಯಂ ನಾಲ್ಕನೇ ಸ್ಥಾನ ಇದೆ, ಎನ್ ಮೊದಲಿಗೆ